35 ನಿಮಿಷಕ್ಕೆ. ಇದು ಆಕಾಶವಾಣಿ ಬೆಂಗಳೂರು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳುವಿರಿ ರಾಯಚೂರು ತಾಲೂಕಿನ ಅನ್ವರ್ ಗ್ರಾಮದ ಹನುಮಂತ ಅವರ ಕೃಷಿ ಅನುಭವಗಳು, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಹಾಗೆ ಪೇಟೆ ಧಾರಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ರಾಯಚೂರು ತಾಲೂಕಿನ ಅನ್ವರ್ ಗ್ರಾಮದ ಹನುಮಂತ ಅವರ ಕೃಷಿ ಅನುಭವಗಳನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ರಾಯಚೂರು ತಾಲೂಕು ಅನ್ವರ್ ಗ್ರಾಮದ ಹನುಮಂತ ಅವರು. ಹನುಮಂತ ಅವರು ಸುಮಾರು ವರ್ಷದಿಂದ ಒಕ್ಕಲತನ ಮಾಡ್ತಾ ಇದ್ದಾರೆ. ಒಣಬೇಸಾಯ ಮತ್ತು ನೀರಾವರಿ ಭೂಮಿ ಇದೆ. 2 ಎಕರೆ ನೀರಾವರಿ ಐತಿ, 2 ಎಕರೆ ಒಣಬೇಸಾಯ ಭೂಮಿ ಒಳಗೆ ವಿಶೇಷವಾಗಿ ತರಕಾರಿಗಳನ್ನ ಜಾಸ್ತಿ ಪ್ರಮಾಣದಲ್ಲಿ ಹನುಮಂತ ಅವರು ಬೆಳೀತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ತರಕಾರಿಯಿಂದ ಯಾವ ರೀತಿ ಲಾಭ ಬರಕತ್ತದ ಮತ್ತು ಒಣಬೇಸಾಯದಿಂದ ಯಾವ ರೀತಿ ಅವರು ಬೆಳೆಗಳನ್ನು ಮಾಡುತ್ತಾ ಬೆಳೀತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ಹಂಚ್ಕೋತಾರೆ. ಹನುಮಂತ ಅವ್ರೆ, ನಮಸ್ಕಾರ ರೀ. ನಮಸ್ಕಾರ ಸರ್. ಹೇಳಿ ಹನುಮಂತ ಅವರು, ಒಕ್ಕಲತನ ಮಾಡಕತ್ತೆ ಎಷ್ಟು ವರ್ಷ ಆತ್ ನೀವು? ನಾನು ಸರ್ ಇವಾಗ ನನ್ನ ಕೈಗೆ ಬಂದು ಸರ್ 16-18 ವರ್ಷ ಆಯ್ತು ಸರ್. ನಾನು ಬಂದು 16-18 ವರ್ಷ. 16-18 ವರ್ಷ ಸರ್. 16-18 ವರ್ಷದಿಂದ ಒಂದು ಮಿನಿಮಮ್ ಅಂದರೆ 1-8 ವರ್ಷದಿಂದ ಕಂಟಿನ್ಯೂ ಹೀರೆಕಾಯಿ ಇಟ್ಟಿದ್ದು ಸರ್. ಹೀರೆಕಾಯಿ ಅಂದರೆ 1 ಎಕರೆಗೆ ಸರ್, 1 ಎಕರೆಗೆ ಮಿನಿಮಮ್ ಅಂದರೆ ಅದು ಬರೋದು 40 ದಿವಸಕ್ಕೆ ಸರ್. ಬೆಳೆ ಬರೋದು 40 ದಿವಸಕ್ಕೆ ಬಂದರೆ 1 ಎಕರೆ 40 ದಿವಸಕ್ಕೆ ಚಾಲು ಆಗ್ಬಿಡ್ತದೆ. 40 ದಿವಸ ಚಾಲು ಆಗ್ತದೆ ಸರ್. ಅದು ಚಾಲು ಹಾಕಿದ್ರೆ ಅದು ಬೆಳೆ ಬರೋದು ಸರ್. ಚಲೋ ರೇಟ್ ಸಿಕ್ಕಿದ್ರೆ ಸರ್ 1 ಎಕರೆಗೆ 100,000-140,000 ಆತ ಸರ್ ರೇಟ್. ಆದರೆ ರೇಟ್ ಇಲ್ಲಾಂದ್ರೆ 60-70 ಅಂದ್ರೆ ಆಗ್ಯಾವ ಸರ್. ಅದು ಇಡಕತ್ತಿದ್ದು 1-10 ವರ್ಷ ಇಟ್ಟಿದ್ದು ಸರ್ ಕಂಟಿನ್ಯೂ. 10 ವರ್ಷ ಇಟ್ಟು ಮತ್ತೆ ಅದೊಂದೇ 1 ಎಕರೆ ಇಟ್ಟಿದ್ದು ಕಂಟಿನ್ಯೂ ಸರ್. 1-10 ವರ್ಷ 10 ವರ್ಷ ಇಟ್ಟಿದ ಮೇಲೆ ಮತ್ತೆ ಅದು ಬೆಳೆ ಆದ್ಮೇಲೆ ಮತ್ತೆ ಒಂದು ಅದು ಸ್ವಲ್ಪ ಕಡಿಮೆ ಆಯ್ತು ಸರ್. ರೇಟ್ ಕಡಿಮೆ ಆದಾಗ ಭಜನೆಕಾಯಿ ಹಾಕಿದ್ವಿ. ಭಜನೆಕಾಯಿ ಮತ್ತೆ ಚವಳೆಕಾಯಿ ರೀ, ಚಳಂಬ್ರಕಾಯಿ ಅಂತಾರಲ್ಲ, ಅದು ಎಲ್ಲ ಹಾಕಿದ್ವಿ ಸರ್. ಅಂದ್ರೆ ಕಾಯಿಪಲ್ಲೆ ಬೆಳೆಯಕತ್ತೆ ನಿನ್ ಎಷ್ಟು ವರ್ಷ ಆತೀಗ? ಈಗ ಕಾಯಿಪಲ್ಲೆ ಬೆಳೆಯಕ ನಾನು 18 ವರ್ಷ ಆಯ್ತು ಸರ್. 18 ವರ್ಷ ಕಾಯಿಪಲ್ಲೆ 16-18 ವರ್ಷ ಆಗಿರ್ಬೋದು. ಅಂದ್ರೆ ಒಕ್ಕಲ್ತನ ಅಂದ್ರೆ ಮೊದಲಿಂದ ನಿಮ್ ತಂದೆಯವರಿಂದ ಒಕ್ಕಲ್ತನ? ಒಕ್ಕಲ್ತನ ಸರ್, ನಮ್ಮ ತಂದೆಯವರು. ನೀವೇನು ನಡುವೆ ಚಾಲು ಮಾಡಿಲ್ಲ? ನಾನು ಕೈಗೆ ಬಂದಾಗೆ ಚಾಲು ಸರ್. ನನ್ನ ಕೈಗೆ ಬಂದಾಗ್ಲಿಂದೇ ಕಾಯಿಪಲ್ಲೆ ಚಾಲು ಸರ್. ಕಾಯಿಪಲ್ಲೆ ಚಾಲು. ನಮ್ಮ ಅಪ್ಪ ಅವಾಗ ಬೆಳೆಸಿದ್ದು ಸರ್ ಶೇಂಗಾ, ಏನನ್ನ ಅತ್ತಿ ಕಡಿಮೆ ಸರ್ ಅವಾಗ ಬೆಳೆಸಿದ್ದು ಏನಂದ್ರೆ ಇದ್ರಾಗೆ ಸ್ವಲ್ಪ ಚಲ ಅದು ಸರ್. ಏನಂದ್ರೆ ರೇಟ್ ಸಿಕ್ಕಿದ್ರೆ ರೇಟ್ ಸಿಕ್ಕಿದ್ರೆ ಚಲ ಅದ ಕಾಯಿಪಲ್ಲೆದಾಗ ಚಲ ಅದು ಸರ್. ರೇಟ್ ಸಿಗ್ಬೇಕು ಸರ್ ನಮ್ಮ ರೇಟ್ ಸಿಕ್ಕಿದ್ರೆ ಚಲ ಆಗ್ತದ. ಎರಡು ಎಕರೆ ನೀರಾವರಿ ಒಳಗಂದ್ರೆ ಎರಡು ಎಕರೆ ಪೂರ ಕಾಯಿಪಲ್ಲೆ ಬೆಳಿತಿ? ಎರಡು ಎಕರೆ ಕಾಯಿಪಲ್ಲೆ ಸರ್. ಕಾಯಿಪಲ್ಲೆ ಎರಡು ಕಾಯಿಪಲ್ಲೆ ಏನೇನು ಎರಡು ಎಕರೆದಾಗ ಒಂದ ಕಾಯಿಪಲ್ಲೆ ಹಾಕ್ಬಿಡ್ತೀವಿ? ಇಲ್ಲ ಸರ್, ಮೂರು ಐಟಮ್ ಹಾಕ್ತೀನಿ ಸರ್. ಇವಾಗ ಮೂರು ಏನೇನು ಐಟಮು? ಬಜನೆಕಾಯಿ ಹಾಕ್ತೀವಿ ಸರ್, ಮತ್ತೆ ಸ್ವಲ್ಪ ಪಾಲಕ್ ಪಲ್ಲೆ ಹಾಕ್ತೀವಿ ಸರ್, ಸ್ವಲ್ಪ ಮಂತೆ ಪಲ್ಲೆ, ಎಲ್ಲ ಅದಿಷ್ಟು ಅದಿಷ್ಟು ಹಾಕಂತ ಹೋಗಿ ಮತ್ತೊಂದು ಅರ್ಧ ಎಕರೆಷ್ಟು ಚಳಂಬರಕಾಯಿ ಹಾಕ್ತೀವಿ. ಅದಿಷ್ಟು ಅದಿಷ್ಟು ಮೂರೊಂದು ನಾಲ್ಕೈದು ಐಟಮ್ ಹಾಕ್ತೀವಿ ಸರ್. ನಾಲ್ಕೈದು ಐಟಮ್ ಎರಡು ಎಕರೆದಾಗ ಇರ್ತಾವೆ? ಎರಡು ಎಕರೆದಾಗ ಇರ್ತಾವೆ. ಸತತವಾಗಿ ಯಾವತ್ತು ಕಾಯಿಪಲ್ಲೆ ಬೆಳಿತಿ? ಯಾ ಸತತವಾಗಿ ಕಾಯಿಪಲ್ಲೆ ನಮ್ಮ ಹೊಲದಲ್ಲಿ. ಬೇಸಿಗೆ ಒಳಗ ಮತ್ತೆ ನೀರು ಇರ್ತತ? ಬೇಸಿಗೆ ಒಳಗೆ ಸರ್ ಸ್ವಲ್ಪ ಕಡಿಮೆ ಮಾಡ್ತೀವಿ ಸರ್. ಬೇಸಿಗೆ ಒಳಗೆ ಕಡಿಮೆ ಮಾಡ್ತೀವಿ ಸರ್. ಬೇಸಿಗೆ ಒಳಗೆ ಏನಂದ್ರೆ ಒಂದು ಅರ್ಧ ಎಕರೆದಾಗೆ ಸ್ವಲ್ಪ ಸರಿ ಮಾಡ್ಕೊಡ್ತೀವಿ ಸರ್. ಸ್ವಲ್ಪ ನೀರು ಕಡಿಮೆ ಆತಾವಲ್ಲ ಸರ್, ಕಡಿಮೆ ಆದಾಗ ಸ್ವಲ್ಪ ಕಡಿಮೆ ಮಾಡ್ಕೊಡ್ತೀವಿ ಸರ್. ಈಗ ನೋಡಿ ಹನುಮಂತವ್ರೆ, ಮತ್ತೆ ಎರಡು ಅದ ನಿಮ್ದು, ಎರಡು ಎಕರೆ ಒಣಬೇಸಾಯ ಐತಿ, ಎರಡು ಎಕರೆ ಈ ಕಡೆ ನೀರಾವರಿ ಐತಿ. ನೀರಾವರಿ ಸರ್. ಒಣಬೇಸದಾಗ ಏನು ಬೆಳಿತೀರಿ? ಒಣಬೇಸದಾಗ ಸರ್ ಇದು ಹತ್ತಿ ಹಾಕ್ತೀವಿ ಸರ್. ಹತ್ತಿ ಮತ್ತೆ ತೊಗರಿ ಹಾಕ್ತೀವಿ ಸರ್. ಹೆಂಗೆ ಹತ್ತಿ ತೊಗರಿ ಚಲೋ ಬರ್ತಾವ ನಿಮ್ಮಲ್ಲಿ? ಬರ್ತಾವ ಸರ್. ಯಾಕಂದ್ರೆ ಭೂಮಿ ಅಂತ ಏನು ನಿಮ್ಮದು ಚಲೋ ಫಲವತ್ತಾದ ಭೂಮಿ ಅಲ್ಲ, ಅನ್ನೋರ ಭಾಗದಲ್ಲಿ ಎಲ್ಲ ಅಂತ ಹೇಳ್ಕೊಳ್ಳೋಂಥ ಭೂಮಿ ಇಲ್ಲ ಅಲ್ಲಿ. ಆದ ಸರ್ ಸ್ವಲ್ಪ ಏನಾದ್ರೂ ನೀರು ಕಟ್ತೀವಲ್ಲ ಸರ್. ನೀರು ಇವಾಗ ಸ್ವಲ್ಪ ಅಂದರೆ ಹಸಿ ಕೊರತೆ ಆದಾಗ ತೇವಾಂಶ ಇಲ್ಲ ಅಂತಂದ್ರೆ ನೀರು ಹಾಸ್ತೀವಿ. ನೀರು ಹಚ್ತೀವಿ ಸರ್, ಸ್ವಲ್ಪ ಪೈಪ್ ಹಾಕಿ ನೀರು ಹಚ್ತೀವಿ ಸರ್. ಚಲೋ ಬರುತ್ತೆ. ಚಲೋ ಬರ್ತದೆ. ಒಂದು ಎಕರೆಗೆ ಅಂದ ಒಂದು ಮಿನಿಮಮ್ ಅಂದರೆ ಒತ್ತ ಹತ್ತು ಕ್ವಿಂಟಲು ಹನ್ನೆರಡು ಕ್ವಿಂಟಲ್ ಬರ್ತದೆ ಸರ್. ಹತ್ತಿ ಹತ್ತಿ ಹ್ಮ್ ಅಲ್ಲ, ಈಗ ಮಳಿ ಮೇಲೆ ತೆಗಿತಾರೆ ಹತ್ತು ಹನ್ನೆರಡು ಕ್ವಿಂಟಲ್ ಹದಿನೈದು ಕ್ವಿಂಟಲ್ ಎಲ್ಲ ಮಳಿ ಮೇಲೆ ತೆಗಿಕತ್ತಾರೆ ಸರ್. ಇವಾಗ ನಾವು ತೊಗರಿ ಎಷ್ಟು ತಕೋತೀರಿ? ತೊಗರಿ ಸರ್ ತೊಗರಿ ಕಡಿಮೆ ಬಂತ ಬರ್ತಾವೆ ಸರ್. ಸ್ವಲ್ಪ ಉಸುಕು ಫಲ ಸರ್ ಮಿನಿಮಮ್ ಅಂದ್ರೆ ಒಂದು ಮೂರು ಕ್ವಿಂಟಲ್ ಅಷ್ಟೇ. ಅಷ್ಟೇ ತೊಗರಿದೇನಂತ ಲಾಭ ಆಗೋದಿಲ್ಲ? ಲಾಭ ಇಲ್ಲ ಸರ್, ಚಿನ್ನಕ ಸ್ವಲ್ಪ ಇದ್ದಾಕ ಮಾಡ್ಕೊಡ್ತೀವಿ ಸರ್. ಸ್ವಲ್ಪ ಅಲ್ಲ ಮಾಡ್ತೀವಿ ಸರ್. ಹತ್ತಿ ಸಲ ಹಾಕಿದ್ರಿ? ಹಾಕಿವಿ ಸರ್, ಕವಳೆ ಹಾಕಿವಿ, ಹತ್ತಿ ಹಾಕಿವಿ. ಎಷ್ಟು ಬಂತ ಹತ್ತಿ ಸಲ? ಹತ್ತಿ ಮಿನಿಮಮ್ ಅಂದ್ರೆ ಒಂದು ಹದಿನೈದು ಹದಿನಾರು ಕ್ವಿಂಟಲ್ ತನಕ ಬಂದ ಸರ್. ಬಂದದ ಅದ್ರ ರಾಯಗಡಿ ಹಾಕಿವಿ ಸರ್. ಎಲ್ಲ ಮಾರಿದ್ರಿ? ಮಾರಿದ್ವಿ ಸರ್. ಹೆಂಗ್ ಸಿಕ್ತ ರೇಟು? ಮೊನ್ನೆ ನಾವು ಫಸ್ಟ್ ಮಾರಲಿಲ್ಲ ಸರ್, ಫಸ್ಟ್ ಇಪ್ಪತ್ತು ಕ್ವಿಂಟಲು ಇಪ್ಪತ್ತೈದು ಕ್ವಿಂಟಲ್ ಮಾರಿ ಬಂದಿ ಸರ್. ಅವಾಗ ಏಳು ಸಾವಿರ ಒಂದು ನೂರು ಹೋಗಿತ್ತು ಸರ್. ಅದು ಸ್ವಲ್ಪ ಮನೆಗೆ ಇಟ್ಟಿದ್ದು ಸರ್. ಮೊನ್ನೆ ಇಪ್ಪತ್ತೈದು ಕ್ವಿಂಟಲ್ ಮಾರಿದ್ವಿ ಸರ್, ಮಾರಿದ ಮೇಲೆ ಅದು ಎಂಟು ಸಾವಿರ ಇನ್ನೂರು ರೂಪಾಯಿ ಹೋದ್ವಿ ಸರ್. ಎಂಟು ಸಾವಿರ ಅಂದ್ರೆ ಒಂದು ಸಾವಿರ ರೂಪಾಯಿ ಜಾಸ್ತಿ? ಒಂದು ಸಾವಿರ ರೂಪಾಯಿ ಜಾಸ್ತಿ ಆಯ್ತು ಸರ್. ಅವಾಗಲೂ ಇವಾಗ ಹತ್ತಿ ಸ್ಟಾಕ್ ಮಾಡಿಟ್ರಿ, ಏನು ತೂಕ ಕಡಿಮೆ ಆಗತ್ತಾನ? ಆತ ಸರ್, ಕಂಪಲ್ಸರಿ ತೂಕ ಕಡಿಮೆ. ಏನು ಒಂದು ಹತ್ತು ಕ್ವಿಂಟಲ್ಗೆ ಒಂದು ಕ್ವಿಂಟಲ್ ಹೋಗತ್ತ? ಓತ ಸರ್, ಓತ. ಹತ್ತು ಕ್ವಿಂಟಲ್ ಮನೆಯಾಗ ಸ್ಟಾಕ್ ಇತ್ತಪ್ಪ ಅಂದ್ರೆ ಓತ ಸರ್. ಆಮೇಲೆ ಒಂದು ಮೂರ್ನಾಲ್ಕು ತಿಂಗಳಾದ್ಮೇಲೆ ಮಾರಿದ್ರು ಒಂದು ಕ್ವಿಂಟಲ್ ಡೌನ್ ಆಗತ್ತ? ಓತ ಸರ್. ಮತ್ತೆ ಎಲ್ಲ ರೇಟ್ ಅದ್ರಾಗ ಅದ್ರ ಬಂದ್ಬಿಡ್ತದೆ ಅದ್ರಾಗ ಇದ್ರಾಗ ಬರ್ತದೆ ಸರ್. ಅಂದ್ರೆ ಸ್ಟಾಕ್ ಮಾಡಿ ಇಡುದನು ಅಂತಲ್ಲ, ಜಗ ಬೇಕಲ್ಲ ಅದಕ್ಕೆ. ಇಲ್ಲ ಸರ್, ಮಾಡೋದಂದ್ರೆ ಹತ್ತಿ ಅಂದ್ರೆ ಸ್ಟಾಕ್ ಇಡಬೇಕು, ಹೋಗ್ಬಾರ್ದು ಸರ್. ಇಡಕ್ ಹೋಗ್ಬಾರ್ದು. ಏನಂದ್ರೆ ಅವಾಗಲೇ ಸ್ವಲ್ಪ ರೇಟ್ ಸಿಗ್ದ್ರೆ ಅವಾಗ ಮಾರಿದ್ರೆ ಸ್ವಲ್ಪ ತೂಕ ಬರ್ತದ? ತೂಕ ಇರ್ತದ. ನಾವು ಇಳುವರದಾಗ ಇರ್ತೀವಿ. ಹೌದು. ಅದೇ ಮನೆಗಿಟ್ರೆ ಏನತ ಸರ್, ಅದು ತೂಕ ಕಡಿಮೆ ಆತ ಸರ್. ತೂಕ ಕಡಿಮೆ ಆಗತ್ತ, ಮತ್ತೆ ರೇಟ್ ಮತ್ತೆ ಸಿಗ್ಲಿಲ್ಲ ಅಂದ್ರೆ ನಮ್ಗೆ ತ್ರಾಸ ಸರ್. ತ್ರಾಸ ಆಗತ್ತ, ಆಮೇಲೆ ಬೆಂಕಿ ಅದು ಇದು ಅಂತೇಳಿ ಸಮಸ್ಯೆಗಳು. ಅದು ಏನನ್ನ ಮುಂದೆ ದೇವ್ರ ಸರ್. ಇದಂದ್ರೆ ತೂಕ ಇದ್ರೆ ರೇಟ್ ಸಿಗದ್ರೆ ಮೊದಲು ಬಂದಿದ್ದೆ ಮಾರಿದ್ರೆ ಇನ್ನೂ ಚಲೋ ಸರ್, ಒಳ್ಳೆ ಸರ್. ರೇಟ್ ಸಿಗ್ಬೇಕಂದ್ರೆ ಸ್ವಲ್ಪ ಇಡ್ಬೇಕು ಸರ್. ಇಡಬೇಕಾದ್ರೆ ತೂಕ ಕಡಿಮೆ ಆತ ಸರ್. ಈಗ ನೋಡಿ, ನೀವು ಸಣ್ಣ ರೈತರು, ನಾಲ್ಕು ಎಕರೆ ಅಂದ್ರೆ ಸಣ್ಣ ರೈತ. ಸಣ್ಣ ರೈತ ಸರ್, ಈ ರಾಯಗಡಿಯಾಗ ಒಂದು ಅಲ್ಲೊಂದು ಮೂರು ಎಕರೆ ಸರ್. ಹಾಂ, ಆ ಕಡೆ ಮೂರು ಎಕರೆ. ಮೂರು ಎಕರೆ ಅದು ಸ್ವಂತ ಭೂಮಿನ? ಸ್ವಂತ ಭೂಮಿ ಸರ್. ಲೀಸ್ ಅದು ಮಾಡಲ್ಲ? ಇಲ್ಲ ಸರ್, ಲೀಸ್ ಇಲ್ಲ. ಲೀಸ್ ಕಡಿಮೆ ಸರ್, ಅವಾಗ ಮಾಡ್ತಿದ್ದಾರೆ, ಇವಾಗ ಮಾಡಕ್ ಹೋಗಂಗ. ಅಂದ್ರೆ ನಿಮ್ದು ಏಳು ಎಕರೆ ಅಂದಂಗ? ಏಳು ಎಕರೆ ಸರ್. ಏಳು ಎಕರೆ ಮಾಡಿ? ಏಳು ಎಕರೆ ಸರ್. ಏಳು ಎಕರೆ ಅಂದ್ರೆ ನೀವು ಸ್ವಂತ ಆಳ ಹತ್ತಲಾರ್ದಂಗ ಎಲ್ಲ ನೀವೇ ಮಾಡ್ಕೋತೀರಿ? ನಾವೇ ಸರ್. ಕೂಲಿ ಅವರು ಸ್ವಲ್ಪ ಕಡಿಮೆ ಸರ್. ನಮ್ಮ ತಮ್ಮ ಹೆಂಡತಿ, ನಮ್ಮ ತಮ್ಮ, ನಾನು ಎಲ್ಲರೂ ಒಂದದ್ರಾಗಿದ್ದು ಮಾಡ್ಕೊಂತ ಹೋಗ್ತೀವಿ ಸರ್. ಎಲ್ಲರೂ ನೀವು ಕೂಲಿ ಹಚ್ಚಿದ್ರಪ್ಪ ಅಂದ್ರೆ ಖರ್ಚು ಭಾಳ ಬಂದ್ಬಿಡ್ತದೆ. ಇಲ್ಲ ಸರ್, ಮತ್ತೆ ಕೂಲಿ ಅಂದ್ರೆ ಸರ್ ಬಂದಾಗ ಹಚ್ತೀವಿ ಸರ್, ಬರಲಾರ್ದಾಗ ಇಲ್ಲ. ಅನಿವಾರ್ಯ ಇದ್ದಾಗ ಹಚ್ಚಬೇಕಾಗತ್ತೆ ಸರ್, ಇಲ್ಲದ್ರೆ ಇಲ್ಲ. ಈಗ ಹತ್ತಿ ಬಿಡಿಸೋದ್ರೆ ನಿಮ್ಗೆ ಬಿಡಿಸಾಕತ್ತಮ್ಮ? ಈ ವರ್ಷ ಸರ್ ಇದು ಫಗಾಕಂತಾರಲ್ಲ ಸರ್, ತಂಬಾಕು. ತಂಬಾಕು ಚಲೋ ಬಂದ ಸರ್, ರೇಟ್ ಚಲೋ ಬಂತ? ಚಲೋ ಬಂತು ಸರ್. ಈ ವರ್ಷ ತಂಬಾಕು ಇಟ್ಟಿದ್ದೀವಿ ಸರ್. ನಾವು ಎಷ್ಟು ಹಾಕಿದ್ರಿ ತಂಬಾಕು? ಒಂದು ಎಕರೆ ಇಟ್ಟಿದ್ದೀವಿ ಸರ್. ಒಂದು ಎಕರೆಗೆ ಮಿನಿಮಮ್ ಅಂದ್ರೆ ಸರ್ ನಮ್ ಖರ್ಚು ಮಾಡಿದ್ದು ಒಂದು 30,000 ಮಾಡಿರ್ಬೋದು ಸರ್. ಅಷ್ಟೇ ಅದು ಒಂದು 1,20,000 ಆಗಿದೆ ಸರ್. ನೋಡ್ರಿ, ಅದು ಎಷ್ಟು ದಿವಸದಾಗ ಬೆಳೆ ಅದು? ಈ ಸರ್ ನಮ್ ಬೆಳೆ ಅಂದ್ರೆ ಮೂರು ತಿಂಗಳದಾಗ ಕಲಾಸ್ ಮಾಡಿವಿ ಸರ್. ಮೂರು ತಿಂಗಳ ಕಟಿಂಗ್ ಆಗಿಬಿಡುತ್ತೆ. ಕಟಿಂಗ್ ಆಗಿ ಎಲ್ಲ ಮಾಡಿ ಒಂದ್ ಸರ್ತಿ ಮಾರ್ಬಿಟ್ಟಿ ನೋಡ್. ಒಂದ್ ಎಕರೆಕ ಒಂದ್ ಮೂರು ತಿಂಗಳನ್ಯಾಗ 120,000 ಬಂದ್ ನಿಮ್ ತಂಬಾಕು ಸರ್? ತಂಬಾಕು 70,000 ಉಳಿತು ಅದ್ರಾಗ ಚಲಾದ ಸರ್. ಸೀಡ್ಸ್ ಮತ್ತೆ ಇಲ್ಲ ಸರ್ ಅದ್ರಾಗಿದ್ದಂಗ. ಸೀಡ್ಸು ಏನಂದ್ರೆ ಸೀಡ್ಸ್ ಅದ್ರ ಏನದ ಸರ್, ನಾವು ಬೆಳೆಸಿದಾಗ ಅವ್ರು ತಗೊಂಡೋಗ್ತಾರೆ ಸರ್. ತಗೊಂಡೋದ್ಮೇಲೆ ನಾವು ಇವಾಗ ಇಟ್ಟಿದ್ಮೇಲೆ ಅವ್ರು ತಗೊಂಡೋದ್ಮೇಲೆ ನಮ್ಗೆ ಬಡ್ಡಿ ಹಾಕ್ತಾರ. ಬೀಜ ಕೊಟ್ಟಿದ್ರೆ ರೊಕ್ಕ ಗಿಕ್ಕ ಎಲ್ಲ ಬಡ್ಡಿ ಹಾಕ್ತಾರೆ. ಮತ್ತೆ ಬೀಜ ಕೊಡತನ ಅವ್ರಿಗೆ ಬಡ್ಡಿ ನೀಡ್ತದೆ ಸರ್. ಬಡ್ಡಿ ಹಾಕೋದು ಹಂಗೆ ಸರ್, ಕೊಟ್ಟಿದ ರೊಕ್ಕಕ್ಕೆ ಬಡ್ಡಿ ಹಾಕ್ತಾರೆ ಸರ್. ಮತ್ತೆ ಇಲ್ಲಿ ತಂಬಾಕ್ದಲ್ಲಿ ಏನಿಲ್ಲ, ನಿಮಗೆ ರೊಕ್ಕಕ್ಕೆ ಕೊಟ್ಟಿರ್ತಾರ? ಇಲ್ಲ ಸರ್, ಏನಿಲ್ಲ ಸರ್. ಏನಿಲ್ಲ, ನಾವೇ ಬೆಳೆಸ್ಬೋದು ಸರ್. ನಾವು ನಾರು ತಂದು ನಾವು ಎಲ್ಲ ತಂದು ನಮ್ಮ ಮನೆಯಾಗ ಹಾಕ್ಬೋದು, ಇಲ್ಲದ್ರೆ ಎಲ್ಲ ತಂದು ಹಾಕ್ಬೋದು. ತಂದಾಕ್ರೆ ಚಲೋ ಆದ್ ಸರ್. ಅದ್ರ ಅಲ್ಲಿ ಅವರು ತಗೋಬೇಕಲ್ಲ, ತಂಬಾಕ್ ತಗೋತಾರ? ತಗೊಂಡ್ರ ಸರ್, ಖರೀದಿ ಖರೀದಿ ತಗೊಂಡ್ರ ಸರ್. ಏ ಇಲ್ಲ, ನಿನ್ ಸರಿ ಇಲ್ಲ ತಂಬಾಕು ಸರ್. ಅದು ಏನಂದ್ರೆ ಸರ್, ತಂಬಾಕದ ಮೇಲೆ ರೇಟ್ ಸರ್. ಏನಂದ್ರೆ ಒಳ್ಳೇದಿದ್ರೆ 25,000 ತನ ಹೋಗ್ಯದ ಸರ್ ಈ ವರ್ಷ ಕ್ವಿಂಟಲ್ಗೆ. ಕ್ವಿಂಟಲ್ಗೆ 25,000-26,000 ತನ ಹೋಗ್ಯದ. ನಮ್ದು ಹೋಗಿದ್ದು ಸರ್ 23,000 ತನ ಹೋಗ್ಯದ ಸರ್. 23,000 ನಮ್ದು ಸರ್ ಒಂದ್ ಎಕರೆಗೆ 7 ಕ್ವಿಂಟಲ್ಗೆ ಒಂದ್ 10 ಕೆಜಿ ಕಡಿಮೆ ಆಗಿರ್ಬೋದು. 7 ಕ್ವಿಂಟಲ್ 1,40,000 ಆತಿಂದಿ. ಆತು ಸರ್, 1,40,000 ಸರ್. ಅಂದ್ರೆ ಎಷ್ಟು ವರ್ಷದಿಂದ ತಂಬಾಕ್ ಬೆಳೆಯಕತ್ತಿ? ಇದೇ ವರ್ಷ ಸರ್ ಇಟ್ಟಿದ್ದೆ ನಾನು. ಇದೇ ವರ್ಷ ಇಟ್ಟಿದ್ದೆ ಸರ್. ಫಸ್ಟ್ ವರ್ಷಕ್ಕೆ ಒಳ್ಳೆ ಲಾಭ ಆಯ್ತು. ಒಳ್ಳೆ ಲಾಭ ಆಗಿದೆ ಸರ್. ಅಂದ್ರೆ ಇನ್ನು ವರ್ಷ ತಂಬಾಕ್ ಹಾಕ್ಬೇಕಿನ್ನ ನಿಮ್ಮ ಮತ್ತೆ ಹಾಕದ ಸರ್. ಹಾಕಂದ್ರೆ ಹಾಕ್ಬೇಕು ಸರ್. ಮತ್ತೆ ಹಾಕಿದ್ರೆ ಒಳ್ಳೇದಾದ. ಏನು 1,20,000 ಬಂತು, ಮತ್ತೆ ಏನ್ ಮಾಡಿದ್ರು ರೊಕ್ಕ? ಏನಿಲ್ಲ ಸರ್, ಮತ್ತೆ ಎಲ್ಲಾನ ತಂದಿದ್ದಲ್ಲಿ ಕೊಟ್ಟಿವಿ. ಮತ್ತೆ ಏನನ್ನ ಊರಾಗ ಬಡ್ಡಿ ಕೊಡ್ಲಿಲ್ಲ? ಇಲ್ಲ ಸರ್, ಎಲ್ಲಿ ಕೊಡ್ತೀವಿ? ಏನಂದ್ರೆ ನಾವು ಇವಾಗ ಮತ್ತೆ ಹತ್ತಿ ಬೀಜಕ್ಕೆ ಬೇಕು ಸರ್. ಅಲ್ಲ, ರೊಕ್ಕ ಬೆಳಿಬೇಕಲ್ಲ, ಅದು ಬೆಳೆಸ್ಕೊಂತ ಹೋಗ್ಬೇಕು. ಇಲ್ಲ ಸರ್, ಬೆಳೆಸ್ತೀವಿ ಸರ್. ಏನಂದ್ರೆ ಸ್ವಲ್ಪ ಹತ್ತಿ ಬೀಜ ತಗೋಬೇಕು, ಇವಾಗ ಗೊಬ್ಬರ ತಗೋಬೇಕು. ಅಂದ್ರೆ ಎಲ್ಲ ಸಾಲ ತಗೊಂಡ್ಲಾರ್ದಾಗ ನಮ್ಮ ಮನೆಗೆ ಆತಾವ್ ಸರ್ ಈ ವರ್ಷ. ಮನಿಗೆ ಮಾಡ್ಕೋಬೇಕಲ್ಲ ಸರ್. ಮನಿ ಬೇಕು, ಮನಿ ಬೇಕಲ್ಲ ಸರ್. ಸಾಲ ತರ್ಲಾರ್ದಂಗ ನಾವೇ ಇದು ತಗೊಂಡು ಅದ್ರಾಗ ಹಾಕೊಂಡು ಮತ್ತೆ ಹತ್ತಿ ಬೀಜ ಗೊಬ್ಬರ ತರ್ಬೇಕಂದ್ರೆ ಮತ್ತೆ ಸಾಲ ಮಾಡ್ಬೇಕು. ಈಗ ನಿಮ್ ರೊಕ್ಕ ನಾವೇ ತಗೊಂಡು ಬರ್ತೀವಿ. ಅದೇ ಉಳಿತಾಯ ನಿಮ್ಗೆ? ಅದೇ ಉಳಿತಾಯ ಸರ್. ಬಡ್ಡಿನೇ ಉಳಿತೈತಿ? ಬಡ್ಡಿ ಉಳಿತೈತಿ ಸರ್. ಮತ್ತೆ ಮುಂದೆ ನಮ್ ಬೆಳೆ ಬಂದ್ರೆ ನಮ್ಗೆ ಚಲೋ ಸಿಗ್ತ ಸರ್. ಈಗ ನೀವು ಸಾಲ ಮಾಡಿ ಹತ್ತಿ ಬೀಜ ಗೊಬ್ಬರ ಹತ್ತಿ ಕಾಳ ಹಾಕ್ಬೇಕಾರ ಸಾಲ ಮಾಡೇ ತರ್ತೀರಿ ವರ್ಷ ಸಾಲ? ಎಲ್ಲಿ ಸಾಲ ಮಾಡ್ತೀರಿ? ಇಲ್ಲ ಸರ್, ಎಲ್ಲಾನ ಒಳ್ಳೆಯವ್ರ ಕೊಟ್ಟಿದ್ದಲ್ಲಿ ತಗೊಂಡ್ತೀವಿ ಸರ್. ಇಲ್ಲದ್ರಂಡೆ ಅಂಗಡಿಯಾಗೆ ತಗೊಂಡು ಬರ್ತೀವಿ ಸರ್. ಅಂಗಡಿಯಾಗ? ಅಂಗಡಿಯಾಗೆ. ಹೆಂಗೆ ಹಾಕ್ತಾರೆ ಬಡ್ಡಿ? ಅವ್ರು 2,000 ಬಡ್ಡಿ, 2 ರೂಪಾಯಿ ಬಡ್ಡಿ ಹಾಕ್ತಾರೆ ಸರ್. 1,100 ರೂಪಾಯಿ ಬಡ್ಡಿ? 2 ರೂಪಾಯಿ ಬಡ್ಡಿ ಒಂದು ತಿಂಗಳಿಗೆ? ಒಂದು ತಿಂಗಳಿಗೆ. ಅಂದ್ರೆ ಅದು 24, ಒಂದು ವರ್ಷಕ್ಕೆ 24 ರೂಪಾಯಿ ಬಡ್ಡಿ ಆಯ್ತು. 24 ರೂಪಾಯಿ ಬಡ್ಡಿ. ಏನಂದ್ರೆ ಅವರು ಹಿಂದಗಡೆ ತಗೊಂಡು ಹೋದಾಗ ನಾವು ಹತ್ತಿ ಮಾರಕ್ ಹೋಗ್ತೀವಲ್ಲ ಸರ್, ಅವಾಗ ಅವ್ರು ಹಿಡ್ಕೊಂಡು ನಾವು ಕೊಡ್ತಾರೆ ಸರ್. ಕೊಟ್ಬಿಡ್ತಾರೆ ಸರ್. ವರ್ಷ ಹಂಗೆ ಮಾಡ್ತಿರ್ತೀರಿ? ಇಲ್ಲ ಸರ್, ಕೈಗಿದ್ದಾಗ ರೊಕ್ಕ ಮಾಡ್ತೀವಿ ಸರ್, ಕೈ ಇಲ್ಲಾರ್ದಾಗ ಹೋಗ್ತೀವಿ ಸರ್. ಇದ್ರೆ ಇಲ್ಲೇ ಮಾಡ್ತೀವಿ ಸರ್ ನಾವು. ಅದೇ ರೊಕ್ಕ ಇಲ್ಲದಾಗ ಅನಿವಾರ್ಯ ನಮ್ಮೊಬ್ಬರದ ಕೆಲಸ ಅಲ್ಲ ಸರ್. ಎಲ್ಲಾರು ಅಂದ್ರೆ ಏನಂದ್ರೆ ಇದ್ದವ್ರು ಮಾಡ್ಕೊಳ್ತೀವಿ ಸರ್, ಇಲ್ಲಾರ್ದವ್ರು ಹೋಗಿ ತಗೊಂಡು ಬರ್ತೀವಿ ಸರ್ ಅಷ್ಟೇ. ಅಲ್ಲಿ ಕೇಳಿದ್ರೆ ಜಲ್ದಿ ಒಳ್ಳೆ ಟೈಮ್ದಾಗ ಕೊಡ್ಬೇಕಲ್ಲ. 2 ರೂಪಾಯಿ ಅಂದ್ರೆ ಬಹಳ ತುಟ್ಟಿ ಆಗಿಬಿಡುತ್ತಲ್ಲ. ಮತ್ತೆ ಏನ್ ಮಾಡೋಣ ಸರ್, ಸಿಗ್ಲಾರ್ದಾಗ ಬಹಳ ತುಟ್ಟಿ. 100 ರೂಪಾಯಿ ಬಡ್ಡಿ ಆಗಿಬಿಡುತ್ತೆ ಒಂದು ವರ್ಷಕ್ಕೆ. ಬಡ್ಡಿ ಅಷ್ಟೇ. 10,000 ರೂಪಾಯಿ ತಗೊಂಡ್ರೆ 10,000 ರೂಪಾಯಿಗೆ 22,400 ರೂಪಾಯಿ ತಿಂಗಳ ಬಡ್ಡಿನೇ ಆಗಿಬಿಡುತ್ತೆ. ಆತಾ ಸರ್? ಹೌದಿಲ್ಲ? ಆತಾ ಸರ್. ಅದಕ್ಕೆ ಅಷ್ಟು ಬಡ್ಡಿ ತಗೊಳ್ಳೋದು ಸೂಕ್ತ ಅಲ್ಲ ಅಂತ ಅನ್ಸತ್ತೆ ನನಗೆ. ಅದೇ ಸರ್, ಮತ್ತೆ ಕೈ ಇರ್ಲಾರ್ದಾಗ ಯಾರು ಕೊಡ್ತಾರೆ ಸರ್? ಕೊಳ್ಳಾರ್ದಾಗ ಹೋಗಿ ತಗೊಂಡೇ ಬರ್ಬೇಕು ಸರ್. ಮತ್ತೆ ಕೈಗಿದ್ರೆ ಒಳ್ಳೇದತ್ತ ಸರ್. ಯಾರೇ ಅಂದ್ರೆ ಇಲ್ಲಂದ್ರೆ ಒಬ್ಬೊಬ್ರು 3 ರೂಪಾಯಿ ಕೊಡ್ತಾರೆ ಸರ್. 3 ರೂಪಾಯಿ ಕೊಟ್ರೆ ಅಲ್ಲಿ ಹೋದ್ರೆ ನಮ್ಮ ತ್ರಾಸ ಆಗ್ತದಲ್ಲ ನಮ್ಮ ರೈತರಿಗೆ. ಅಲ್ಲ, ತರ್ತೀರಿ ಈ ಸಲ ಏನೋ ಪೀಕ್ ಬರಲಿಲ್ಲ, ಹಂಗೆ ಮತ್ತೆ ಹಂಗೆ ಅದು ಸಾಲ ಹಂಗೆ ಉಳ್ಕೊಂಡ್ಬಿಡ್ತೀನಿ, ಮುಂದವರು ಏನು ಮಾಡ್ತಾರೆ? ಮತ್ತೆ ಏನು ಮಾಡೋಂಗಿಲ್ಲ ಸರ್. ಈ ವರ್ಷ ಇಲ್ಲಾಂದ್ರೆ ಮುಂದೆ ವರ್ಷ ಇಟ್ಕೊಳ್ತೀವಪ್ಪ ನಾವು. ಹಂಗೆ ಬಡ್ಡಿ ಹಾಕೊಂತ ಹೋಗ್ತಾರ? ಬಡ್ಡಿ ಅಂದ್ರೆ ಚಾಲು ಇರ್ತದೆ ಸರ್. ಚಾಲು ಇರೋದು? ಚಾಲು ಇರ್ತದೆ ಸರ್. ಇಲ್ಲ, ಈ ವರ್ಷ ಪೀಕ್ ಬಂದಿಲ್ಲ, ಬಡ್ಡಿ ಹಾಕೋದ್ರೆ ನಿನಗಂತ ಅನ್ನೋದಿಲ್ಲ? ಅನ್ನೋದಿಲ್ಲ ಸರ್. ಏನೋ ನಾವು ಬಂದ ಮೇಲೆ ಹಿಂದಾಗಡೆ ಕೊಡ್ತೀವಲ್ಲ ಸರ್, ಕೊಡ್ದಾಗ ಏನನ್ನ ಬಿಡ್ತಾರೆ ಸರ್. ಅವರು ಸ್ವಲ್ಪ ಬಿಡ್ತಾರೆ ಸರ್. ಅವ್ರು ಮತ್ತೆ ಪಾಪ ಅವ್ರು ಸ್ವಲ್ಪ ಬಿಡಬೇಕು ಅಂತ ಬಿಡ್ತಾರೆ ಸರ್. ತಿಳುವರಿಕೆ ಇದ್ದವ್ರು ಬಿಡ್ತಾರೆ ಸರ್. ತಿಳುವರಿಕೆ ಇರೋದಾಗ ನಮ್ಗೆ ಅವಾಗಲಿಂದ ಕಂಟಿನ್ಯೂ ಹಾಕ್ಬೇಕಪ್ಪ ಅಂತಾರೆ. ಹೆಂಗ್ರಿ ಹನುಮಂತ ಅವರೇ, ಭೂಮಿ ಈಗ ನೋಡ್ರಿ, ನಿಮ್ದು 16-17 ವರ್ಷದಿಂದ ಒಕ್ಕಲ್ತನ ಮಾಡಾಕತ್ತೀರಿ. ಹೌದು ಸರ್. ಒಕ್ಕಲ್ತನದಿಂದ ಏನೇನು ತಾವು ಮ್ಯಾಕ್ ಬಂದಿರಿ, ಅಭಿವೃದ್ಧಿ ಆಗಿರಿ ಸರ್? ಒಕ್ಕಲ್ತನ ಏನಂದ್ರೆ ಸರ್, ರೇಟ್ ಸಿಗಿದ್ರೆ ಎಲ್ಲದ್ರಾಗ ಚಲೋ ಸರ್. ಅದ್ರಾಗ ಒಕ್ಕಲ್ತನದಾಗ ನಮ್ಮ ತಂದೆ ತಾಯಿ ತೋರಿಸ್ಕೊಂಡಿದ್ದು ಅದ್ರಾಗೆ ಸರ್. ನಮ್ಮ ತಂದೆ ತಾಯಿಗೆ ತ್ರಾಸು ಬಂದಿತ್ತು ಸರ್. ತ್ರಾಸು ಬಂದಿದ್ರೆ ಮತ್ತೆ ಬೆಂಗಳೂರು ಅವೆಲ್ಲ ತಿರುಗಾಡಿದ್ರೆ ಮತ್ತೆ ನಮ್ಮ ಹೊಲದಲ್ಲೇ ಕೆಲಸ ಮಾಡ್ಕೊಂಡು ಹಂಗೆ ನಮ್ಮ ತಮ್ಮ ನಾನು ಎಲ್ಲರೂ ಕೆಲಸ ಮಾಡ್ಕೊಂಡು ತಂದೆ ತಾಯಿನ ತೋರಿಸ್ಕೊಂಡಿದ್ವಿ ಸರ್. ತೋರಿಸ್ಕೊಂಡ್ರೆ ಮತ್ತೆ ಉಳಿಲಿಲ್ಲ ಸರ್. ಉಳಿಲಿಲ್ಲ ಅಂದ್ರೆ ಮತ್ತೆ ನಾವು ಅದೇ ಕೂಲಿ ಕೆಲಸ ಆದರೆ ಎಲ್ಲಾನ ಹೋದ್ರೆ ಆಗಂಗಿಲ್ಲ ಸರ್. ಏನಂದ್ರೆ ಹೊಲ್ದು ಬೆಳೆದಿದ್ದೆ ನಾವು ನೋಡಿಸ್ಕೊಂಡು ಹಂಗೆ ತೋರಿಸ್ಕೊಂಡು ಹಂಗೆ ಸಾಲ ತಂದು ಹಂಗೆ ತೋರಿಸ್ಕೊಂತ ಹಂಗೆ ಮುಂದೆ ಓದಿ ಸರ್. ಆದ್ರೆ ಒಂದು 6 ವರ್ಷ ತೋರಿಸಿದ್ ಸರ್ ನಮ್ಮ ತಂದೆ ಭಾಳ ಹೊತ್ತು. ನಮ್ಮ ತಂದೆ ತಾಯಿಯವರಿಗೆ ತೋರಿಸ್ಕೊಂತ ಒಂದು 6 ವರ್ಷ ಮಾಡಿದ್ರಿ ಸರ್. 6 ವರ್ಷ ಕಷ್ಟ ಬಂತು ಸರ್. ಕಷ್ಟ ಬಂದ್ರೆ ನಮ್ಮ ತಂದೆ ತಾಯಿ ಉಳಿಲಿಲ್ಲ ಸರ್. ಇಬ್ಬರು ಉಳಿಲಿಲ್ಲ. ಉಳಿಲಿಲ್ಲ ಅಂದ್ರೆ ಮತ್ತೆ ಹೊಲ್ದಾಗೆಲ್ಲ ಸರಿ ಹೋಯ್ತು ಸರ್. ಅದೇ ನಾನು ಏನನ್ನ ಮಾಡದಿದ್ದೇನೆಂದ್ರೆ ಇದು ಅದು ಬಿಡ್ತಿದ್ದೆ, ಇದು ಓದ್ತಿದ್ದೆ ಸರ್. ಎರಡು ಕವರ್ ಆತ ಸರ್. ಹೊಲ ಇದ್ರೆ ನಮ್ಗೆ ಒಳ್ಳೇದ ಸರ್. ಒಳ್ಳೇದ ಸರ್. ಹೊಲ ಇರ್ಬೇಕು ಸರ್ ನಮ್ಮ ರೈತ. ಅಲ್ಲ, ಈಗ ಒಂದಿಷ್ಟು ಏನ್ ಮಾಡ್ತಾರೆ ಮಂದಿ, ಏನಪ್ಪ ಹೊಲ ಏನ್ ದುಡಿದತ್ತೆ, ಹೊಲ ಯಾರ್ಯಾರು ಲೀಸ್ ಕೊಟ್ಬಿಡ್ತಾರೆ, ರಾಯಚೂರಿಗೆ ಕೆಲ್ಸಕ್ಕೆ ಬಂದ್ಬಿಡ್ತಾರ? ಇಲ್ಲ ಸರ್, ಹೊಲ್ದಾಗ ದುಡಿದಷ್ಟು ಆಸ್ ಸರ್. ಇದಂದ್ರೆ ಇನ್ನೊಂದನ್ನ ಮಾಡ್ಬೋದಲ್ಲ ಸರ್. ಇದಕ್ಕೆ ಲಾಸ್ ಆಗ್ತದ. ಇವಾಗ ನಮ್ಗೆ ಅತ್ತೆ ಆದ್ರೆ ಲಾಸ್ ಆಯ್ತಪ್ಪ, ಇನ್ನೂ ಏನೋ ಅಂದ್ರೆ ಲಾಸ್ ಆಯ್ತದ. ಲಾಸ್ ಆದ್ರೆ ಮತ್ತೆ ಏನಾಯ್ತ? ಇನ್ನೊಂದು ಮಾಡ್ಬೇಕು ಸರ್. ಇನ್ನೊಂದು ಐಟಮ್ ಹಾಕ್ಬೇಕಲ್ಲ. ಐಟಮ್ ಆದ್ರೆ ಒಳ್ಳೇದು ಸಿಗ್ತದ. ಒಳ್ಳೇದಾದ್ರೆ ಬದಲಾವಣೆ ಮಾಡ್ಕೊಂಡು ಹೋಗೋಣ ಮಾಡ್ಬೇಕು ಸರ್. ಇವಾಗ ನಾವು ಈ ವರ್ಷ ನಿನಗೆ ಹತ್ತಿ ಲಾಸ್ ಆತಪ್ಪ, ಹತ್ತಿ ಲಾಸ್ ಆಯ್ತು, ಮುಂದಿನ ವರ್ಷ ಮೆಣಸಿನ್ಕಾಯಿ ಹಾಕು. ಮತ್ತೆ ನಾನೇ ಒಂದ್ ವರ್ಷ ಸೀಡ್ಸ್ ಇಟ್ಟಿದ್ವಿ ಸರ್, ಸೀಡ್ಸ್ ಲಾಸ್ ಆದ್ ಅದಕ್ಕೆ ಲಾಸ್ ಆದ್ಮೇಲೆ ಮತ್ತೆ ಈ ವರ್ಷ ತಂಬಾಕ್ ಇಟ್ಟಿದ್ವಿ, ಹೊಸ ಬೆಳೆ ಹೋಗಿ ತಂಬಾಕ್ ಇಟ್ಟಿದ್ವಿ, ತಂಬಾಕ್ ಚಲೋ ಆಯ್ತು, ತಂಬಾಕ್ ಲಾಭ ಬಂತು, ಲಾಭ ಬಂತು ಸರ್, ತಂಬಾಕ್ದಾಗ ಲಾಭ ಆಯ್ತು. ಮತ್ತೆ ಕಾಯಿಪಲ್ಲದಾಗ ಅಂದ್ರೆ ಒಳ್ಳೆ ಲಾಭ ಸರ್, ಕಾಯಿಪಲ್ಲದಾಗ ಒಳ್ಳೆ ಲಾಭ. ಬಹಳಷ್ಟು ಮಂದಿ ಕಾಯಿಪಲ್ಲೆ ನೋಡ್ರಿ, ಎಲ್ರಿ ಅವು ಎಲ್ಲ ಕೂಲಿ ಹಾಳು ಜಾಸ್ತಿ ಬೇಕು, ಕಾಯಿಪಲ್ಲೆ ಹಾಕ್ಬೇಕು, ಅದ ಕಳೆ ತೆಗಿಬೇಕು, ಹರಿಬೇಕು, ಎಲ್ಲ ಮಾರಾಟ ಮಾಡಬೇಕು, ಅದಾಗದಿಲ್ಲ ಅಂತೇಳಿ ಅಂತಿರ್ತಾರೆ. ಕಾಯಿಪಲ್ಲದಾಗ ಸರ್ ಏನಂದ್ರೆ ರೇಟ್ ಸಿಕ್ತಾರೆ, ಅದರಾಗಿಲ್ಲ ಸರ್ ಲಾಭ ಅದರಾಗಿದ್ದಷ್ಟು. ಈಗ ಕಾಯಿಪಲ್ಲೆ ಹಾಕಿದ್ರ ಮಾರೋ ಸಮಸ್ಯೆ ಹೆಂಗ್ ಮಾಡ್ತೀರಿ ಮಾರಾಟ? ಮಾರಾಟ ಸರ್ ನಾವು ಒಂದು 12 kg ಇದ್ರೆ ಸರ್ ಮಿನಿಮಮ್ ರೇಟ್ ಅಂದ್ರೆ, ಬದನೆಕಾಯಿ ಇದ್ರೆ ಸರ್ 12 kg 10 kg ಬರ್ತದೆ ಸರ್ ಒಂದು ಪ್ಯಾಕೆಟ್. ಒಂದು ಪ್ಯಾಕೆಟ್ 10 kg 12 kg ಬಂದ್ರೆ ಮಿನಿಮಮ್ ರೇಟ್ ಅಂದ್ರೆ 300 rupees ಆದ್ರೆ ಒಳ್ಳೇದು ಸರ್, 300 ಸಿಗಬೇಕು, ಅದಕ್ಕೆ 300 ಸಿಗಿದ್ರೆ ಒಳ್ಳೇದು ಸರ್. 10 kg ಅಂತಂದ್ರೆ ನಿಮಗೆ ನೋಡಪ್ಪ 30 rupees ಬೀಳ್ತದೆ ಸರ್. 30 rupees kg 30 rupees 30 rupees ಬಿದ್ದರೆ ಮತ್ತೆ 300 rupees ಸಿಗಿದ್ರೆ ಮತ್ತೆ ನಮ್ಗೆ ಒಳ್ಳೆ ರೇಟ್ ಸರ್, ಒಳ್ಳೆ ರೇಟ್ ಸರ್. ಅದೇ ನಮ್ಗೆ ಏನಾದಂದ್ರೆ 100 rupees ಹೋದ್ರೆ ಮತ್ತೆ ನಮ್ದು ನಮ್ದು ಆತ ಸರ್, ಅದ್ರ ಕಾಯಿಪಲ್ಲೆ ಕವರ್ ಆತ ಸರ್ ಇದ್ರಾಗ ಸರ್. ಇವಾಗ ಈ ಟೈಮ್ದಾಗ ಅದೇ ನಾಗರಾಮಸ್ ಟೈಮ್ದಾಗ ಆದ್ರೆ ಆಗಂಗಿಲ್ಲ ಸರ್, ಅದು ಅವಾಗ ಹುಳ ಹೆಚ್ಚಿಗೆ ಇರ್ತದೆ ಸರ್, ಹುಳ ಜಾಸ್ತಿ ಸರ್, ಎಲ್ಲದಕ್ಕ ಹೆಚ್ಚಿಗೆ ಸರ್. ಅವಾಗ ಮಳೆ ಬರ್ತಿರ್ತದ, ವಾತಾವರಣ ಚೇಂಜ್ ಇರ್ತದ. ಇವಾಗ ಏನಂದ್ರೆ ಸರ್, ಈ ಬೇಸಿಗೆ ಕಾಲ ಬರೋದು ಒಂದು ಚವಳೆಕಾಯಿ ಸರ್, ಒಂದು ಬಜನೆಕಾಯಿ, ಬೆಂಡೆಕಾಯಿ, ಮೂರು ಐಟಮ್ ಸರ್ ಬರೋದು. ಚಲೋ ಬರ್ತಾವೆ, ಚಲೋ ಬರ್ತಾವ ಸರ್, ಮಿನಿಮಮ್ ಅಂದ್ರೆ ಬರ್ತಾವ, ಬೇರೆ ಕಾಯಿಪಲ್ಲೆ ಬರಂಗಿಲ್ಲ, ಬರೋದಿಲ್ಲ. ಈ ಮೂರು ಐಟಮ್ ಅಂದ್ರೆ ಪಕ್ಕ ಬರ್ತದೆ ಸರ್, ನಾವು ಬೆಳೆದಷ್ಟು ಆದ ಸರ್. ಆದ್ರೆ ಅದಕ್ಕೆ ರೇಟ್ ಸಿಗಿದ್ರೆ ಒಳ್ಳೇದು ಸರ್. ಅಂದ್ರೆ ನೀವ ಕಾಯಿಪಲ್ಲೆ ನೀವ ಸ್ವಂತ ಮಾರ್ತಿರೋ ಅಥವಾ ಮಾರ್ಕೆಟ್ ಇಲ್ಲೇ ಸವಾಲಿಗೆ ತಗೊಂಬರ್ತೀರ? ಇಲ್ಲ ಸರ್, ನಾವು ಸ್ವಂತ ಮಾರ್ತೀವಿ ಸರ್, ಸ್ವಂತ ಬೆಳೆಸೇ ಮಾರ್ತೀವಿ ಸರ್. ಕೆಜಿ ಕುಂತು ನೀವ ಎಲ್ಲ ಸರ್? ಇಲ್ಲ ಇಲ್ಲ ಇಲ್ಲ ಸರ್, ಒಂದ ಸರ್ ಗುತ್ತಿ ಕೊಡ್ತೀವಿ ಸರ್. ಗುತ್ತಿ ಕೊಟ್ಬಿಡ್ತೀವಿ, ಗುತ್ತಿ ಕೊಡ್ತೀವಿ ಸರ್. ಎಲ್ಲಿ? ಇಲ್ಲೇ ರಾಯಚೂರಿಗೆ. ರಾಯಚೂರಿಗೆ ಸರ್. ದಿವಸ ಬಂದ ಚಸ್ಮಲ್ ಚೌಕ್ ಬರ್ತೀವಿ ಸರ್, ಇಲ್ಲದ್ರೆ ಅಲ್ಲಿ ಗಂಜ ಸರ್ಕಲ್ಗೆ ಹೋಗ್ತೀವಿ ಸರ್. ಆ ಮಾರ್ಕೆಟ್ನಾಗ ಹೋಗ್ತೀವಿ, ಈ ಮಾರ್ಕೆಟ್ನಾಗ ಹೋಗ್ತೀವಿ, ಆದ್ರೆ ಅಲ್ಲೇ ಹೋಗ್ತೀವಿ ಸರ್. ಈಗ ಬದನೆಕಾಯಿ ಹೆಂಗ ಚೀಲಕ್ಕೆ ಕೊಡಾಕತ್ತೀರಿ ರೇಟ್ ಸರ್? ಇವಾಗ 100 rupees ಸರ್. ಬಹಳ ಸಸ್ತಾ ಸಸ್ತಾ ಸರ್. 100 rupees ಆದ್ರೆ ಮತ್ತೆ ಅವ್ರು ಮಾರದವ್ರಿಗೆ ಚಲ ಸರ್. ಅವ್ರು 30-40 rupees ಕೆಜಿ, 40-50 rupees ಮಾರ್ತಾರೆ ಸರ್. ಆದ್ರೆ ಇವಾಗ ನೀನ ಕುತ್ಕೊಂಡು ಮಾರ್ಬೋದಲ್ಲಪ್ಪ ಇಲ್ಲೇ? ಇಲ್ಲ ಸರ್, ಒಂದೊಂದ್ ಸರ್ತಿ 30-40 packets 40 packets 20 packets ಬರ್ತದೆ ಸರ್. ಓ, ಅಷ್ಟು ಬಂದಾಗ ನಾವು ಮಾರಾಕ ಲೇಟ್ ಆಗ್ತದಲ್ಲ ಸರ್. ಹೌದೌದು. ಅವ್ರು ಉಳಿದ ಒಂದ್ ಪ್ಯಾಕೆಟ್ 2 packets ಇದ್ರೆ ನಾವು ಹಳ್ಳಿಗೆ ಹೋಗ್ತೀವಿ ಸರ್. ಹಳ್ಳಿಯಾಗ ಮತ್ತೆ ಮಾರ್ತೀನಿ ಸರ್. ಒಂದ್ ಪ್ಯಾಕೆಟ್ 2 packets ಇದ್ರೆ ಮತ್ತೆ ಹಳ್ಳಿಯಾಗ ಮಾರ್ತೀನಿ ಸರ್. ಹಳ್ಳಿಯಾಗ ಹೋದ್ರೆ ಚಲೋ ಸರ್ ರೇಟು. ಏನಂದ್ರೆ ಅದು ನಾವು ಮನೆಗೆ ರೈತರಿಗೆ ಹೋಗ್ತೀವಿ, ರೈತರಿಗೆ ಹೆಚ್ಚು ಕಡಿಮೆ ಹಾಕ್ತೀವಿ, ಅವ್ರು ಕೊಡ್ತಾರ. ಆದ್ರೆ ಒಂದ್ ಪ್ಯಾಕೆಟ್ 2 packets ಇದ್ರೆ ಮಾರ್ಬೋದು ಸರ್. 10-20 ಇದ್ರೆ ಇಲ್ಲೇ ಮಾರ್ತೀವಿ ಸರ್, ಜಗ್ಗಿ ಬಂದ್ರೆ. ಅದ ಬೆಳಿದೇ ಇಲ್ಲ ಸರ್. ಯಾವಾಗ ಬರ್ತದ ಅಂದ್ರೆ ದೊಡ್ಡ ಮೆಂತಿಪೆಲ್ ನಮ್ಗೆ ಸರ್ ಬರೋದಂದ್ರೆ ಚಳಿಗಾಲದಾಗ ಬರ್ತದೆ ಸರ್. ನಾವು ಚಳಿಗಾಲದಾಗ ಆದ್ರೆ ದೊಡ್ಡ ಮೆಂತಿಪೆಲ್ ಆತ ಸರ್ ನಮ್ಗೆ. ಇವಾಗ ಹಾಕ್ಬೇಕಂದ್ರೆ ಇವಾಗ ಆಗಂಗಿಲ್ಲ ಸರ್, ಅದು ಬಿಸಿಲಿಗೆ ಹೆಚ್ಚಿಗೆ ಆಗ್ತದಲ್ಲ ಸರ್. ಬಿಸಿಲು ಹೆಚ್ಚಿಗೆ ಅದ ನಮ್ಗೆ ಮಳೆಗಾಲದಾಗ ಬೆಳಿಬಹುದು. ಮಳೆಗಾಲದಾಗ ಬರ್ತದ, ಚಳಿಗಾಲದಾಗ ಬರ್ತದ. ಚಳಿಗಾಲ ತನ ಸರ್ ಯಾವದನ್ನಾಗ್ಲಿ ಬರೋದೇ ಹೆಚ್ಚಿಗೆ ಸರ್. ಪಲ್ಯದಾಗ ಅಂದ್ರೆ ಯಾವದನ್ನ ಹಾಕ್ ಸರ್ ಒಳ್ಳೆ ಟೈಮ್ ಸರ್, ಆ ಟೈಮ್ದಾಗ ಚಲೋ ಬರ್ತದೆ ಸರ್. ಮೆಂತೆ ಪಲ್ಲೆ ಆಗಲಿ, ಕೊತ್ತಿಂಬರಿ ಆಗಲಿ. ಕೊತ್ತಿಂಬರಿ ಅಂದ್ರೆ ನಮ್ಮ ಕಡೆ ಬರೋದಂಗಿಲ್ಲ ಸರ್. ಇವಾಗ ಕೊತ್ತಂಬರಿ ಬರೋದಿಲ್ಲ? ಬರೋದಿಲ್ಲ ಸರ್, ಕೊತ್ತಿಂಬರಿ ಬರೋದಿಲ್ಲ ಇವಾಗ. ಪಾಲಕ್ ಅದು ಹಾಕ್ತಿ? ಪಾಲಕ್ ಹಾಕಿನ ಸರ್ ನಾನು. ಪುಂಡಿ ಪಲ್ಲೆ? ಪುಂಡಿ ಪಲ್ಲೆ ಹಾಕ್ತೀನಿ ಸರ್. ಪುಂಡಿ ಪಲ್ಲೆ, ಪಾಲಕ್, ಪುಂಡಿ ಪಲ್ಲೆ, ಮೆಂತೆ ಪಲ್ಲೆ, ಸಬ್ಬಸ್ಗಿ, ರಾಜಗೀರ ಹಾಕ್ತಿವಿ ಸರ್. ರಾಜಗೀರ ಅವೆಲ್ಲ ಹಾಕಂಗಿಲ್ಲ ಸರ್, ಹಾಕ್ತಾರ ಸರ್, ಅವೆಲ್ಲ ಬರ್ತಾವ ಸರ್. ಇವಾಗ ನಾನು ಹಾಕಿದ್ದು ಸರ್ ಪಾಲಕ್ ಪಲ್ಲೆ, ಮೆಂತೆ ಪಲ್ಲೆ, ಪುಂಡೆ ಪಲ್ಲೆ, ಆದ್ರೆ ಕೊತ್ತಿಂಬರಿ ಹಾಕ್ತಿದ್ವಿ ಸರ್. ಇವಾಗ ದಸರಾ ಟೈಮ್ದಾಗ ಚಲೋ ಬರ್ತದೆ ಸರ್, ಆ ಚಳಿದಾಗ ಚಲೋ ಬರ್ತದೆ. ಈಗ ತಪ್ಪಲ ಪಲ್ಯಕ್ಕಿಂತ ಈ ಕಾಯಿಗಳದ್ದು ಜಾಸ್ತಿ ಲಾಭ ಆಕತ್ತೋ? ಕಾಯಿಪಲ್ಲೆ ಬದನೆಕಾಯಿ, ಹಿರೇಕಾಯಿ, ಚವಳೆಕಾಯಿ ಇದ್ರದ್ದು ಲಾಭ ಆಕತ್ತೋ ಅಥವಾ ತಪ್ಪಲ ಪಲ್ಯದ ಲಾಭ ಜಾಸ್ತಿ ಆಗತ್ತೆ ಸರ್? ತಪ್ಪಲ ಪಲ್ಯ ಅಂದ್ರೆ ಸ್ವಲ್ಪ ಸರ್ ಲಾಭ ಆತ ಸರ್, ಅದು ಏನಂದ್ರೆ ಜಗ್ಗಿ ಲಾಭ ಆಗಿಲ್ಲ ಸರ್ ಅದ್ರಾಗ. ಮತ್ತೆ ಆದ ಸರ್ ಇದ್ರಷ್ಟು ಇದ್ರ ಅದ ಅದ್ರಾಗಷ್ಟ ಅದ್ರಾಗ ಅದ್ರ ದೊಡ್ಡ ಐಟಮ್ ಸರ್ ಅದು. ಇವಾಗ ಒಂದು ಮಿನಿಮಮ್ ಅಂದ್ರೆ ಒಂದು 30-40 packets ಒಯ್ದ್ರೆ ರೇಟ್ ಸಿಗಿದ್ರೆ ಒಂದು ದಿವಸ 10-12,000 ಬರ್ತದೆ. ಇದು ಏನಂದ್ರೆ ನಾವು ಸೂಡು ಸುಟ್ಟಬೇಕು, ಕಟ್ಟಬೇಕಂದ್ರೆ ಇದು ಸ್ವಲ್ಪ ಕಷ್ಟ ಕಷ್ಟ ಇದು ಪಲ್ಯದಾಗ. ಕುತ್ತಿಮರ ಆದಾಗಾದ್ರೆ ಆತದ ಸರ್. ಆಮೇಲೆ ಅದು ಎಲ್ಲ ಮಾರಾಟ ಆಗ್ಲಿಕ್ಕೆ ಒಣಗಿ ಬಿಡ್ತದೆ. ಮಾರಾಟ ಅಂದ್ರೆ ಮಾರಾಟ ಆದ ಸರ್, ಸ್ವಲ್ಪ ಕಡಿಮೆ ರೇಟ್ಗೆ ಆಗಲಿ ಹಾಕಿ ಬರ್ತೀವಿ. ಅದೇ ರೇಟ್ ಅಂದ್ರೆ ಸಿಗಂಗಿಲ್ಲಲ್ಲ, ಸ್ವಲ್ಪ ಮಾಡ್ಬೋದು ಏನನ್ನ ಕಡಿಮೆ ರೇಟ್. ಅದ್ರಾಗ ಆದ್ರೆ ಏನಂತದ ಅಂದ್ರೆ ಅದ್ರಾಗ ಚಲೋ ಇಳ್ತದೆ ಸರ್. ಅದು ಚಲೋ ಒಳ್ಳೇದು ರೇಟ್ ಸಿಕ್ತರೆ ಒಂದೇ ಟೈಮ್ದಾಗ ಹೊಡ್ತೀವಿ ಸರ್. ಅದು ಬದನೆಕಾಯಿ ಆಗಲಿ, ಟಮಾಟೋ ಆದ್ರೆ ಇನ್ನೂ ಒಳ್ಳೇದ್ ಸರ್. ಟೊಮ್ಯಾಟೋ, ಟೊಮ್ಯಾಟೋ ಆದ್ರೆ ರೇಟ್ ಇಲ್ಲ ಸರ್. ಒಮ್ಮೆ ರೇಟ್ ಇರುದಿಲ್ಲ ಈ ವರ್ಷ, ರೇಟೇ ಇಲ್ಲ ಸರ್ ಈ ವರ್ಷ. ಈ ವರ್ಷ ಮಿನಿಮಮ್ ಅಂದ್ರೆ ಈ ನೋಡು 5 rupees kg ಇವೆಲ್ಲ ಬಂದಾಗ ರೈತರಿಗೆ ಏನು ಉಳಿಯಂಗಿಲ್ಲ, ಉಳಿಯಂಗಿಲ್ಲ ಸರ್. ಅದಕ್ಕೆ ಸರ್ ರೇಟ್ ಇದ್ರೆ ಕಾಯಿಪಲ್ಲ ಮಿನಿಮಮ್. ಟೊಮ್ಯಾಟೋಗೆ ಒಂದ್ ಬಾಕ್ಸ್ಗೆ ಎಷ್ಟು ರೇಟ್ ಬಂದ್ರೆ ರೈತರಿಗೆ ಒಳ್ಳೇದು? ಮಿನಿಮಮ್ ಆದ್ರೆ ಮಿನಿಮಮ್ ಅಂದ್ರೆ 300 ಅಂದ್ರೆ ಇರ್ಬೇಕು ಸರ್. 300 ಬೇಕು, 300 ಬೇಕು. 10 kg ಬಾಕ್ಸ್ ಇರ್ತಲ್ಲ ಅದು 20 kg 22-24 ತನ ಇರ್ತದೆ ಸರ್. ನಾವು ಹಾಕ್ತಿವಲ್ಲ ಸರ್, 24 ತನ ಬರ್ತದೆ ಸರ್. ಮಿನಿಮಮ್ 300 rupees ಸಿಗ್ಬೇಕು. 300 ಅಂದ್ರೆ ಸಿಗ್ತಾರೆ ನಮ್ಗೆ ಒಳ್ಳೆ ರೇಟ್ ಸರ್. ಮಿನಿಮಮ್ ಅಂದ್ರೆ 100 rupees 150 rupees ಹೋದ್ರೆ ಇವಾಗ 300 rupees ಸಿಗ್ತದೆ ಸರ್. ಅಂದ್ರೆ ನಮ್ಮ ಬೆಳೆ ಬರಂಗಿಲ್ಲ ಸರ್, ಟಮಾಟೆ ಈ ಕಡೆ ಬರಂಗಿಲ್ಲ ಸರ್, ಬೆಳಗಾವ್ ಸೈಡ್ ಆ ಕಡೆ ಸೈಡೇ ಬರ್ತದೆ ಸರ್. ಈಗ ಹನುಮಂತ ಅವ್ರೆ, ಈಗ ನೋಡ್ರಿ ಇಷ್ಟೆಲ್ಲ ಒಕ್ಕಲ್ತನ ಐತಿ, ಕಾಯಿಪಲ್ಲೆ ಬೆಳಿತೀರಿ, ಚಲೋ ಮಾಡಾಕತ್ತೀರಿ, ಏನಾದ್ರೂ ಈ ಎಮ್ಮೆ ಸಾಕಾಣಿಕೆ, ಆಕಳ ಸಾಕಾಣಿಕೆ ಅಥವಾ ಹೈನುಗಾರಿಕೆ ಮಾಡ್ಕೊಂಡಿರಿ? ನಾವು ಏನ್ ಮಾಡ್ತೀವಿ ಸರ್, ಅದ್ರಾಗ ತೋಟಕ್ಕೆ ಸರ್ ಒಂದ್ 5 ಕುರಿ ಸಾಕ್ತೀವಿ ಸರ್. 5 ಕುರಿ, 5 ಆಯ 6 ಆಯ ಸಾಕ್ತೀವಿ ಸರ್. ಸಣ್ಣ ಕುರಿ ತಂದು ಮರಿ ತಗೊಂಡ್ಬಂದ್ಬಿಡ್ತೀವಿ, ಮರಿ ತಗೊಂಡು ಬಂದು ಸಾಕ್ತೀವಿ ಸರ್. 6,000 ಒಂದು, 6,500 ಒಂದು, 7,000 ಒಂದು ತಗೊಂಡು ಬರ್ತೀವಿ ಸರ್. ತಗೊಂಡು ಬಂದು ಒಂದು 6-7 ಅಂದ್ರೆ ಕಂಟಿನ್ಯೂ ಸಾಕಿನಿ ಸರ್ ನಾನು. ನಮ್ಮ ಬೆಳೆದಾಗೆ ಸಾಕಿ. ಎಷ್ಟು ತಿಂಗಳ ತನಕ ಸಾಕ್ತಿರ? ನಾವು ಮಿನಿಮಮ್ ಅಂದ್ರೆ ಒಂದು 6 ತಿಂಗಳ ಸಾಕ್ಬೋದು ಸರ್. 5 ತಿಂಗಳ 6 ತಿಂಗಳ ಸಾಕ್ತೀವಿ ಸರ್. 5,000-6,000 ರೂಪಾಯಿ ಬೇಕಾವು ಒಂದಕ್ಕೆ. ಏನ್ ಸರ್ ಒಂದ್ ತರವ್ ತರುವಾಗ 5,000-6,000 ಹೋಗ? 6,000 ಅಂದ್ರೆ ಮಿನಿಮಮ್ ಇರ್ಬೇಕು ಸರ್. ಮಿನಿಮಮ್ 6,000 ಬೀಳ್ಬೇಕು ಸರ್. ದೊಡ್ಡದಿರುವಾಗ ಮರಿ, ಸಣ್ಣ ಮರಿ ತಂದ್ರೆ ನಾಳೆ ಬದುಕಬೇಕಲ್ಲ. ಬದುಕಬೇಕಲ್ಲ ಸರ್. 6,000 ಇಟ್ಟು ತರ್ತೀವಿ ಸರ್. 6,000 ಇಟ್ಟರೆ ಸರ್ ನಾವೆಲ್ಲರೂ ಅದ್ರಾಗೆ ಮಾಡ್ತೀವಲ್ಲ ಸರ್. ಟಗರ್ ಮರಿ ಸರ್ ಟಗರ್ ಮರಿ ತಗೊಂಡು ಬರ್ತೀವಿ ಸರ್. ತಗೊಂಡು ಬಂದು ಅದ್ರಾಗ ಬಿಡ್ತೀವಿ ಸರ್. ನಾವೇನಂದ್ರೆ ಅಲ್ಲೇ ಕಾಯಿಪಲ್ಲೆ ಇರ್ತೀವಿ, ಅಲ್ಲೇ ಕೆಲಸ ಮಾಡ್ತೀವಿ, ನಮ್ಮಿಂದ ಹಂಗೆ ತಿರುಗಾಡ್ತಿರ್ತಾವೆ. ಹಂಗೆ ತಿರುಗಾಡಿ ಮನೆಗೆ ಅಲ್ಲಿಂದ ತೊಗೊಂಡು ಬರೋದು, ತೋಟಕ್ಕೆ ಇಡೋದು, ತೋಟಗಾಕಿ ಅಲ್ಲಿ ಬಿಡೋದು, ಇಲ್ಲಿ ಬಿಡೋದು, ಆದರೆ ಮಾಡ್ಕೊಂತ ಮಾಡ್ಕೊಂಡು ಹೋದರೆ ಅವು ನಮ್ಮಿಂದೇ ಬರೋದು, ನಮ್ಮಿಂದ ಓದೋ ಇರ್ತಾವೆ ಸರ್. ಅವಾಗೇನು ಮನುಷ್ಯನೇ ಒಂದು ಮನುಷ್ಯ ಅವ್ರಿಗೆ ಇರಂಗಿಲ್ಲ ಸರ್. ಹಂಗೆ ಬೆಳೆಸ್ಕೊಂತ ಹೋದ್ರೆ ಅವು ಬೆಳ್ತಾವೆ, ನಾವು ಹಿಂಗೆ ಬೆಳ್ತೀವಿ. ಒಂದು ಸರ್ತಿ ಮಾರಾಗ ಅವು 15,000-18,000 20,000 ತನಕ ಮಾರಿನಿ ಸರ್. ಎಷ್ಟು ಒಂದು 8 ತಿಂಗಳು ಮೇಯಿಸ್ತೀರ? 6 ತಿಂಗಳು ಸರ್. 6 ತಿಂಗಳು ಅಷ್ಟೇ? 6 ತಿಂಗಳು 6 ತಿಂಗಳು 7 ತಿಂಗಳು. ಎಲ್ಲಿ ತೊಗೊಂಡ್ಬರ್ತೀರಿ ಮರಿ? ನಾವು ಸರ್ ಇಲ್ಲೇ ರಾಯಚೂರಾಗ ತೊಗೊಂಡಿದ್ದು ಸರ್. ರಾಯಚೂರಾಗ ಮಾರ್ಬಿಡ್ತೀರಿ? ಇಲ್ಲ ಸರ್, ಮನೆಗೆ ಬರ್ತಾರೆ ಸರ್. ಅವ್ರು ಮನೆಗೆ ಬಂದು ಬಕ್ರೀಸ್ ಬರ್ತಾರೆ ಸರ್. ಬಕ್ರೀಸ್ ಬಂದು ತೊಗೊಂಡು ಹೋಗ್ತಾರೆ ಸರ್. ಹೆಂಗ ಅವ್ರ ರೇಟ್ ಹೆಂಗ ಏನು ನೋಡಿ ತೂಕ ಗೀಕ ಮಾಡ್ತಾರ? ಇಲ್ಲ ಸರ್, ತೂಕ ಗೀಕ ಏನು ಮಾಡಂಗಿಲ್ಲ. ನೋಡಿ ಕೇಸಿಂದ ಫಿಕ್ಸ್ ಮಾಡಿ ಮಾಡ್ತಾರೆ ಸರ್. ನಾನು 18,000-20,000 ತನಕ ಮಾರೀನಿ ಸರ್. ಮಾರೀರಿ ಸರ್? ಬರೀ 6 ತಿಂಗಳಾಗ? 6 ತಿಂಗಳು 7 ತಿಂಗಳದಾಗ ಮಾರೀನಿ ಸರ್. ವರ್ಷ ಒಂದ್ 10 ಮಾಡ್ತೀರೇನು ಮರಿ ಅಂತಾವ? 7-8 ಮಾಡ್ತೀನಿ ಸರ್. 7-8 ಮಾಡಿ ಅದೇ ದುಡ್ಡು ನಿಮ್ಗೆ ಖರ್ಚಿಗೆ ಆಗತ್ತ? ಖರ್ಚಿಗೆ ಆತಾವ ಸರ್. ಖರ್ಚಿಗೆ ಅಂದ್ರೆ ಆತಾವ ನೋಡಿ ಸರ್. ಮತ್ತೇನು ಹೈನು ಮನೆಯಲ್ಲಿ, ಹೈನು ಹಾಲು ಹೆಂಗ್ ಮಾಡ್ತಾರೆ? ಒಂದ್ ಎಮ್ಮೆ ಇಟ್ಕೊಂಡಿದ್ ಸರ್. ಅದೇ ಎಮ್ಮೆ ಮತ್ತೆ ಏನಾನ ಮನೆಗೆ ಆತಂಗ ಮಾಡ್ತೀವಿ ನೋಡಿ ಸರ್. ಅಂದ್ರೆ 2 ಎತ್ತಾವ ಸರ್. ಎತ್ತು, ಎಮ್ಮೆ, ಕುರಿ ಮರಿ ಎಲ್ಲ ಸಾಕಾಣಿಕೆ ಮಾಡಿದಿರಿ? ಮಾಡಿ. ಕೋಳಿ? ಕೋಳಿ ಯಾವ ಸರ್? ಕೋಳಿ ಇದ್ರೆ ಮತ್ತೆ ಎಲ್ಲಾನು ಊರಾಗಿದ್ದಾಗ ಮತ್ತೆ ಯಾರನ್ನ ಬಂದಾಗ ಹಬ್ಬ ಗಿಬ್ಬ ಬಂದ್ರೆ ತಗೊಂಡು ಹೋಗ್ತಾರೆ ಸರ್. ನಮ್ಮಲ್ಲಿ ಬಂದು ಹೆಂಗ ಹೋಯ್ತಾರೆ ಕೋಳಿ ರೇಟ್? 300 ರೂಪಾಯಿ ಮಿನಿಮಮ್ ಅಂದ್ರೆ. ಇವಾಗ ಇಲ್ಲ ಸರ್, 300 ಅಂದ್ರೆ 500-600 ರೂಪಾಯಿ ತನ ಅದ ಸರ್. ಉಂಜ್ ಆದ್ರೆ ಸರ್ 1,000-1,200 ರೂಪಾಯಿ ಅದ ಸರ್. ಹುಂಜಕ್ಕಾದ್ರೆ ರೇಟ್ ಜಾಸ್ತಿ? ಹುಂಜಕ್ಕಾದ್ರೆ ರೇಟ್ ಜಾಸ್ತಿ ಸರ್. ಒಂದ್ 2 ಕೆಜಿ ಇರ್ತಾವ ಹುಂಜ? 2 ಕೆಜಿ ಬರಂಗಿಲ್ಲ ಸರ್, 1.5 ಕೆಜಿ ಬರ್ತಾವ ಅಷ್ಟೇ. ಅಷ್ಟೇ 1.5 ಕೆಜಿ? 1.5 ಕೆಜಿ ತನ ಬರ್ತಾವ ಸರ್. ಮೊಟ್ಟೆ ಅದು ಮಾರದಲ್ಲ? ಮೊಟ್ಟೆ ಮಾರಂಗಿಲ್ಲ ಸರ್. ಏನನ ಅವು ಮತ್ತೆ ಅದಕ್ಕೆ ಬೇಕಲ್ಲ ಸರ್. ಇಟ್ಟು ಅದು ಮೊಟ್ಟೆ ಇಟ್ಟದ ಮೇಲೆ ಮತ್ತೆ ಅವು ಮತ್ತೆ ಕೋಳಿ ಬೇಕಂದ್ರೆ ಮರಿ ಆಗ್ಬೇಕು, ಮಾರ್ಬೇಕಲ್ಲ ಸರ್. ಅದಕ್ಕೆ ಮತ್ತೆ ಅದಕ್ಕೆ ಇಡ್ತೀವಿ ಸರ್. ಹನುಮಂತವ್ರು ನೋಡ್ರಿ, ಈಗ ಭೂಮಿ ಚೆನ್ನಾಗಿ ಬೆಳಿಬೇಕಾಗಿತ್ತಪ್ಪ ಅಂತಂದ್ರೆ ಭೂಮಿ ಚಲೋ, ಅದಕ್ಕೆ ತಾಕತ್ ಬೇಕು. ಭೂಮಿ ಒಳಗೆ ಬೇಕು ಸರ್ ತಾಕತ್ತಿಗೆ. ಏನು ಬರೀ ನೀವು ರಾಸಾಯನಿಕ ಗೊಬ್ಬರ ಹಾಕ್ತಿರೋ ಅಥವಾ ಏನಾರು ತಿಪ್ಪೆ ಗೊಬ್ಬರ, ಹೆಂಡೆ ಗೊಬ್ಬರ ಹಾಕ್ತಿರ, ಹೆಂಗೆ ಮಾಡ್ತೀರಿ? ತಿಪ್ಪೆ ಗೊಬ್ಬರ ಹಾಕಿದ್ರೆ ಸ್ವಲ್ಪ ಚಲೋ ಸರ್, ಒಳ್ಳೆ ಸರ್. ಅಲ್ಲ ಚಲೋ, ಎಲ್ಲರಿಗೂ ಗೊತ್ತು ತಿಪ್ಪೆ ಗೊಬ್ಬರ ಹಾಕಿದ್ರೆ ಚಲೋ ಅಂತಾರೆ. ಹೌದು ಸರ್. ಎಲ್ಲರೂ ಹೇಳ್ತಾರೆ ಆದ್ರೆ ಮಾಡೋದಿಲ್ಲ, ಏನು ಮಾಡೋದು? ಇಲ್ಲ ಸರ್, ನಾವು ಹಾಕ್ತೀವಿ ಸರ್, ತಿಪ್ಪೆ ಗೊಬ್ಬರ ಹಾಕ್ತೀವಿ ಸರ್. ತಿಪ್ಪೆ ಗೊಬ್ಬರ ಎಲ್ಲ ಮತ್ತೆ ತಿಪ್ಪೆ ಗೊಬ್ಬರ ನಿಮ್ದು? ನಮ್ಮ ಎತ್ತು ಮತ್ತೆ ಎಮ್ಮೆ ಇರ್ತಾವಲ್ಲ ಸರ್, ಟಗರು ಇರ್ತಾವ, ಅವೆಲ್ಲ ತಂದು ತಿಪ್ಪೆಗೆ ಹಾಕಿ ಮತ್ತೆ ಬಂದು ಹಾಕ್ತೀವಿ ಸರ್. ಎಷ್ಟು ಹಾಕತ್ ನಿಮ್ಗೆ ಚಕ್ಕಡಿ? ಎಷ್ಟು ಟ್ರ್ಯಾಕ್ಟರ್ ಹಾಕತ್ತ? ಒಂದು 3 ಟ್ರ್ಯಾಕ್ಟರ್ ಆಗ್ತದೆ ಸರ್. ಮೂರು ಟ್ರ್ಯಾಕ್ಟರ್ ಅಂದ್ರೆ ಒಂದು ವರ್ಷ ಒಂದು ಎಕರೆಗೆ ಹಾಕ್ತೀರಿ? ಒಂದೇ ಅದೇ ಮಿನಿಮಮ್ ಅಂದ್ರೆ ಒಂದು ನಾವು ಎಲ್ಲಿ ಚಲೋ ಬೆಳೆ ಬೆಳೆಸ್ತೀವಿ ಅಂದ್ರೆ ಅಲ್ಲಿ ಹಾಕ್ತೀವಿ ಸರ್. ಅಷ್ಟೇ? ಅಷ್ಟೇ ಸರ್. ಇಡೀ ಹೊಲಕ್ಕೆ ಹಾಕೋದಲ್ಲ? ಇಡೀ ಹೊಲಕ್ಕೆ ಆಗಂಗಿಲ್ಲ ಸರ್. ಅಲ್ಲ ವರ್ಷ ಅಟ್ಟ ಹಾಕೊಂಡ್ ತಗೋದು ಈ ಹೊಲಕ್ಕೆ, ಈ ವರ್ಷ ಹಾಕಿದ್ರೆ ಇನ್ನೊಂದು ವರ್ಷ ಇನ್ನೊಂದು ಹೊಲಕ್ಕೆ, ಇನ್ನೊಂದು ಹೊಲಕ್ಕೆ ಇನ್ನೊಂದು ಭಾಗದೊಳಗೆ, ಇನ್ನೊಂದು ಭಾಗದಾಗ ಹಾಕ್ತೀವಿ ಸರ್. ಹಂಗಾಗ್ತೀವಿ. ಎಲ್ಲಾನ ಕುರಿ ಬೀ ಸಿಕ್ಕಿದ್ರೆ ಅಲ್ಲೇ ಕುರಿ ಸಿಗ್ತಾವಲ್ಲ ಸರ್, ಎಲ್ಲಾನ ಅವ್ರ ಹೊಲದಲ್ಲ ಅಲ್ಲೇ ನಿಂದ್ರಿಸ್ತಾರಲ್ಲ ಸರ್, ಅವ್ರನ್ನ ಮತ್ತೆ ನಿಂದ್ರಿಸ್ತೀವಿ ಸರ್. ಅದು ಮತ್ತೆ ಒಳ್ಳೇದತ್ತ ಸರ್. ಇದು ಏನಂದ್ರೆ ಸರ್, ಇದು ಹಾಕಿ ಹಾಕಿ ಗೊಬ್ಬರ ಹಾಕ್ತಿವಲ್ಲ ಸರ್, ತಗೊಂಡು ಬಂದು ಗೊಬ್ಬರಕ್ಕೆ ಅಷ್ಟು ಬೆಳೆ ಬರಂಗಿಲ್ಲ ಸರ್, ಸ್ವಲ್ಪ ಏನಾನ ಇರ್ಬೇಕು ಸರ್ ಅದಕ್ಕೆ. ಈಗ ನೋಡ್ರಿ, ಈಗ ಊಟ ಮಾಡಲಿಕ್ಕೆ ನಿಮ್ಮ ಹೊಲದಲ್ಲಿ ಬೆಳೆದಂತ ಏನು ಊಟ ಮಾಡಲಿಕ್ಕೆ ಬೆಳಿತೀರಿ ನೀವು? ಕವಳೆ ಬೆಳಿತೀವಿ ಸರ್. ಕವಳೆ ನಿಮ್ದೇ? ನಮ್ದೇ ಸರ್. ನೀವೇ ಬೆಳಿತೀರಿ? ಏನು ಸೋನಾ ಮಸೂರಿನ, IR20 ಯಾವ್ದು ಬೆಳಿತೀರಿ? ಇದು ಸರ್ RR ಅಂತ. RR ಅದು ಬೆಳೆಸ್ತೀವಿ ಸರ್. RNR ಬೆಳೆಸ್ತೀವಿ ಸರ್. ಅದೇ ಬೆಳೆಸೋದು ಹೆಚ್ಚಿಗೆ ಸರ್. RNR ಏನು ಚಲೋ ಬರ್ತದೆ? ಒಂದ್ ಎಕರೆಗೆ ಸರ್ ನಾವು 40 ಚೀಲ ಬಂದ ನೋಡಿ ಸರ್. RNR ಎಲ್ಲ ನೀವೇ ಇಟ್ಕೊಂಡ್ಬಿಡ್ತೀರ? ಇಲ್ಲ ಸರ್, ಸ್ವಲ್ಪ ಏನಂದ್ರೆ 20 ಚೀಲ ಇಟ್ಕೊಂಡಿವಿ ಸರ್. 20 ಚೀಲ ಮಾರ್ತೀವಿ ಸರ್. ಏನು ಇಟ್ಕೊಂಡ ನೆಲ್ಲು ಇಟ್ಕೊಂಡು ನೀವೇನು ಮತ್ತೆ ಅಕ್ಕಿದು ಮಾಡ್ಬೇಕಲ್ಲ, ಹೆಂಗೆ ಮಾಡ್ತೀರಿ? ಹೋಗಿ ಗಿರಣಿಗೆ ಹಾಕೊಂಡು ಬರ್ತೀವಿ ಸರ್. ಎಲ್ಲಿ ನಿಮ್ಮಲ್ಲಿ ಗಿರಣಿ ಅದಾವ? ಅದಾವ ಸರ್, ಇಲ್ಲಿ ಯರಿಗೆರಾಗ ಸರ್. ಮಿಲ್ ಅವ ಸರ್. ಎಲ್ಲ ಪಾಲಿಸ್ ಮಾಡಿ ಕೊಡ್ತಾರ? ಇಲ್ಲ ಸರ್, ಸ್ವಲ್ಪ ಪಾಲಿಸ್ ಅಂದ್ರೆ ಅದಕ್ಕೆ ಹೋಗಿಲ್ಲ ಸರ್. ಏನಂದ್ರೆ ನಮ್ಗೆ ಎತ್ತಾವಲ್ಲ ಸರ್, ಎತ್ತಗತ್ತು ಅದು ಒಟ್ಟು ಬೇಕಲ್ಲ ಸರ್. ಹೌದು. ಅದಕ್ಕೆ ಅಲ್ಲಿ ಹೋಗಿ ಯರಿಗೆರಾಗ ಹಾಕಿದ್ರೆ ಸ್ವಲ್ಪ ಒಟ್ಟು ಬರ್ತದೆ ಸರ್, ಅಲ್ಲೇ ಹಾಕ್ಸ್ತೀವಿ ಸರ್. ಅಲ್ಲೇ ಹಾಕಿಸ್ತೀರಿ? ಒಂದು ಸ್ವಲ್ಪ ಪಾಲಿಸ್ ಕಡಿಮೆ ಆತ ಸರ್. ಕಡಿಮೆ ಆದರೆ ಸ್ವಲ್ಪ ರುಚಿ ಚಲೋ ಇರ್ತಾವ ಸರ್. ಹೌದು, ಇದು ಪಾಲಿಸ್ ಎಲ್ಲ ಓತಾವಲ್ಲ ಸರ್, ಇದು ರುಚಿ ಕಡಿಮೆ ಸರ್. ಹೌದು, ಅದಕ್ಕೆ ಚಲೋ ಬರ್ತಾವ ಸರ್. ಚಲೋ ಬರ್ತಾವ? ಚಲೋ ಬರ್ತಾವ, ರುಚಿ ಇರ್ತಾವ. ಅಕ್ಕಿ ಚಂದ್ರ ಮತ್ತೆ ರುಚಿ ಇರ್ತದ ಅದು. ಮತ್ತೆ ಒಟ್ಟು ಮತ್ತೆ ನಮ್ಗೆ ಹಳ್ಳಿ ಒಳಗೆ ಗಿರಣಿ ಇರ್ತಾವಲ್ಲ, ಗಿರಣಿಗೆ ಹಾಕಿಸ್ತಾರಲ್ಲ ಒಂದಿಷ್ಟು ಮಂದಿ. ಇವಾಗ ಇಲ್ಲ ಸರ್. ಇಲ್ಲ, ಅವಾಗ ಇದ್ದು ಸರ್, ಇವಾಗ ಕಡಿಮೆ ಅದು ಸರ್. ಅವಾಗ ಇದ್ದು ಸರ್, ಗಿರಣಿ ಗಿರಣಿಗೆ ಹಾಕ್ಸಿದ್ರೆ ಇನ್ನೂ ಚಲೋ ಇರ್ತದ, ಪಾಲಿಸ್ ಆಗಂಗಿಲ್ಲ ಅಂತ ಹೇಳ್ತಿರ್ತಾರೆ ಗಿರಣಿ. ಅದೇ ಗಿರಣಿ ಸರ್, ಇವಾಗ ಹಾಕೋದು ನಾವು. ಇವಾಗ ಗಿರಣಿ, ಇವಾಗ ಹಾಕೋದು ಮತ್ತೆ ಗಿರಣಿ ಸರ್, ಎರಿಗೆ ಹಾಕ ಸ್ವಲ್ಪ ಅದಕ್ಕಿನ್ನ ಸ್ವಲ್ಪ ದೊಡ್ಡ ಗಿರಣಿ ಸರ್. ಅದು ಹೆಂಗ್ ತಗೋತಾರಲ್ಲಿ, ಒಂದ್ ಕ್ವಿಂಟಲ್ ಹಾಕಿ ಕೊಡಕ್ ರೇಟ್? ಅದು ಒಂದು ಚೀಲಗ ಚೀಲಗೆ 70 ರೂಪಾಯಿ ಸರ್. ಒಂದ್ ಚೀಲಕ್ಕೆ 70 ಕೆಜಿ ಇರ್ತದನ ಚೀಲ? ಅದು 50 ಕೆಜಿ. 50 ಕೆಜಿ 60 ಅಂದ್ರೆ ಕಂಪಲ್ಸರಿ ಇರ್ತದೆ. ಎಷ್ಟು ಬರ್ತಾವ ಹಕ್ಕಿದಕ್ಕೆ? ಅದು ಬರ್ತಾವ ಸರ್, ಮಿನಿಮಮ್ ಅಂದ್ರೆ 40-45 ಕೆಜಿ ಬರ್ತದೆ. ಬರ್ತಾವ? ಬರ್ತಾವ ಸರ್. ಅಷ್ಟು 70 ರೂಪಾಯಿ ಗಿರಣಿಗೆ ಕೊಡ್ಬೇಕಲ್ಲ? ಕೊಡ್ಬೇಕು ಸರ್. ಆಮೇಲೆ ಅಕ್ಕಿ ತಗೊಂಬಂದ್ ಸ್ವಚ್ಛ ಮಾಡ್ಬೇಕಾಗತ್ತಲ್ಲ ಸ್ವಲ್ಪ ಸ್ವಲ್ಪ ಕಡಿಮೆ ಸರ್. ಅವಾಗಷ್ಟು ಮಾಡಂಗಿಲ್ಲ ಸರ್, ಅವಾಗ ಗಿರಣಿ ಊರಾಗ ಮಾಡ್ತಿದ್ವಲ್ಲ ಸರ್, ಕೊಲ್ಲು ಗಿಲ್ಲು ಎಲ್ಲ ಬರ್ತಿದ್ವು ಸರ್. ಇವಾಗ ಬರಂಗಿಲ್ಲ ಸರ್, ಕಲ್ಲು ಬರಲ್ಲ, ಬರಂಗಿಲ್ಲ ಸರ್, ಕೊಲ್ಲು ಬರಂಗಿಲ್ಲ. ಏನನ ಅದೇ ಸ್ವಚ್ಛ ಮಾಡಿ ಕಳಿಸ್ತದೆ ಸರ್. ಕಳಿಸ್ತದ? ಅವಾಗ ಏನಂದ್ರೆ ನಾವು ಊರಾಗ ಗಿರಣಿಗೆ ಹಾಕಿದ್ರೆ ಎಲ್ಲ ಕೊಲ್ಲು ಬರೋದು ಎಲ್ಲ ಬರೋದು. ಇವಾಗ ಏನಂದ್ರೆ ಜಲ್ದಿ ಸ್ವಲ್ಪ ಸ್ವಲ್ಪ ತ್ರಾಸಿಲ್ಲ ಸರ್. ಅಂದ್ರೆ ನೀವು ಬೆಳೆದಂತ ಅಕ್ಕಿಯನ್ನ ಪ್ರತಿನಿತ್ಯ ಊಟ ಮಾಡ್ಲಿಕ್ಕೆ ಉಪಯೋಗ ಮಾಡ್ತೀರಿ? ಮಾಡ್ತೀವಿ ಸರ್, ಮಾಡ್ತೀವಿ. ಬರೀ ಅಕ್ಕಿ ಅನ್ನ ಅಷ್ಟೇ ತಿನ್ನೋದ? ಮತ್ತೆ ರೊಟ್ಟಿ ತಿಂತೀವಿ ಸರ್. ಜೋಳ? ಜೋಳ ಸರ್ ಹೋಗಿ ತಗೊಂಡು ಬರ್ತೀವಿ ಸರ್. ಮಾರ್ಕೆಟ್ನಾಗ ಹೋಗಿ ಜೋಳ ಸ್ವಲ್ಪ ಬೆಳಿಬಹುದಾಗಿತ್ತಲ್ಲ? ಇಲ್ಲ ಸರ್, ಇವಾಗ ಯಾರು ಹಾಕಂಗಿಲ್ಲ ಸರ್, ಒಬ್ಬರು ಹಾಕಿದ್ರೆ. ಎಲ್ಲರೂ ಜೋಳ ಮಾರ್ಕೆಟ್ನಾಗ ತರ್ತೀವಿ ಅಂದ್ರೆ ಮಾರೋರು ಬೇಕಲ್ಲ, ಎಲ್ಲಿಂದ ಸಿಗ್ತದೆ ಜೋಳ? ಅದೇ ತ್ರಾಸ ಆಗಿದೆ ಸರ್. ಎಲ್ಲ ಹತ್ತಿಟ್ಟು ಕಲ್ತೀವಿ ಸರ್, ಇವಾಗ ಹತ್ತಿ ಇಡೋದು ಹೆಚ್ಚಿಗೆ ಸರ್. ಮೆಣಸಿನಕಾಯಿ ಅನುಭವ ಇಲ್ಲ ನಿಮ್ಗೆ? ಮೆಣಸಿನಕಾಯಿ ಇಟ್ಟಿಲ್ಲ ಸರ್. ಮಾಡಿಲ್ಲ? ಮಾಡಿಲ್ಲ ಸರ್. ಯಾಕೆ ಮಾಡುವಾರ ನೀವು ಮೆಣಸಿನಕಾಯಿ ಯಾಕೆ ಬಿಟ್ಟಿರಿ? ಇಲ್ಲ ಸರ್, ಅದಕ್ಕೆ ಏನಂದ್ರೆ ಒಂದು 4-5 ಎಕರೆ ಇರ್ಬೇಕು ಸರ್ ಮಿನಿಮಮ್. ಅಂದ್ರೆ 3 ಎಕರೆ ಇರ್ಬೇಕು ಸರ್. 3 ಎಕರೆ? 3 ಎಕರೆ ಬೇಕು ಸರ್. ಹೊಲ ಅಂದ್ರೆ ಹೊಲ ಇದ್ರೆ ಮೆಣಸಿನಕಾಯಿ ಹಚ್ಚಿದ್ರೆ ಮತ್ತೆ ಸ್ವಲ್ಪ ಇಳುವರಿಕೆ ಹೆಚ್ಚಿಗೆ ಬರ್ತದೆ ಸರ್. ನಾವು ಇಟ್ಟಿದ ಲಾಭಕ್ಕೆ ಲಾಭ ಆತ ಸರ್. ಹೆಂಗ ಅನಿಸಿದ್ರೆ ಹೆಣ್ಮಂತವ್ರ ಒಕ್ಕಲ್ತನ ನಿಮ್ದು? ನಮ್ದೇನು ಒಳ್ಳೆ ಖುಷಿ ಐತೆ ನಿಮ್ಗೆ ಒಕ್ಕಲ್ತನ? ಖುಷಿ ಆದ ಸರ್. ಖುಷಿಯಿಂದ ಕಳ್ಸಕತ್ತೀವಿ ಸರ್. ಬೇಡಪ್ಪ ಈ ಒಕ್ಕಲ್ತನ ಎದಕ್ಕಂತೇಳಿ ಒಮ್ಮೆಮ್ಮೆ ಯಾವಾಗ ಸರ್ ನಾವು ಬೇಡಂದ್ರೆ ಎಲ್ಲರಿಗೆ ಬೇಡ ತ್ರಾಸ ಅನ್ನೋದು ಏನು ಇಲ್ಲ ಸರ್. ಏನಂದ್ರೆ ಬೆಳೆ ಚಲೋ ಬರ್ತದೆ ನಮಗೇನಂದ್ರೆ ಸರ್, ಒಂದದ್ರಾಗಿಲ್ಲ ಒಂದೊಂದ್ರಾಗ ತಗೊಳ್ತೀವಿ ಸರ್. ಇವಾಗ ಕಾಯಿಪಲ್ಲೆ ಇಷ್ಟ ಹಾಕ್ತೀವಿ ಸರ್, ಆ ಕಡೆಗೆ ಮತ್ತೆ ಹತ್ತಿ ಇಷ್ಟ ಹಾಕ್ತೀವಿ ಸರ್, ಇದು ಕೌಳಿ ಇಷ್ಟ ಹಾಕ್ತೀವಿ ಸರ್. ಹತ್ತಿ ಬೀಜಕ್ಕೆ ನೀವೇನು ಹೋಗಿಲ್ಲ? ಹತ್ತಿ ಬೀಜಕ್ಕೆ ಸೀಡ್ಸ್? ಸೀಡ್ಸ್ ಹೋಗಿಲ್ಲ ಸರ್. ಸೀಡ್ಸ್ ಇಡೋದು ಕಡಿಮೆ ಸರ್. ನಾನು 1 ವರ್ಷ ಇಟ್ಟಿದ್ದೆ ಸರ್, ಲಕ್ಷಣ ಬಂತು, ಬಿಟ್ಟು ಬಿಟ್ಟೆ ಸರ್. ನಾನು ತಂಬಾಕು ಲಾಭ ಆಗೈತಿ, ಪ್ರತಿ ವರ್ಷ ತಂಬಾಕು ಬಿಡುದಿಲ್ಲ. ನೀವೇನು ತಂಬಾಕು ಈ ವರ್ಷ ಇಟ್ಟಿವಿ ಸರ್, ಮತ್ತೆ ಮುಂದೆ ಏನೋ ಇಡಬೇಕಂತ ಮಾಡೀವಿ ಸರ್. ಆದ್ರೆ ನಾವು ಕಾಯಿಪಲ್ಲೆ ಅಂದ್ರೆ ಬಿಟ್ಟಿಲ್ಲ ಸರ್. 16 ವರ್ಷದಿಂದ 18 ವರ್ಷದಿಂದ ಕಾಯಿಪಲ್ಲೆ ಮಾತ್ರ ಬಿಟ್ಟಿಲ್ಲ. ಬಿಟ್ಟಿಲ್ಲ, ಕಂಟಿನ್ಯೂ ಕಾಯಿಪಲ್ಲೆ ಮಾಡ್ತಾ ಇರ್ತೀವಿ ಸರ್. ಏನು ಒಕ್ಕಲ್ತನದಿಂದ ಏನಾರ ಸ್ವಲ್ಪ ಅಭಿವೃದ್ಧಿ ಆಗ್ಯದ ನಿಮ್ದು? ಅಭಿವೃದ್ಧಿ ಆಗ್ಯದ ಸರ್. ಆಗ್ಯದ? ಆಗ್ಯದ ಸರ್. ಏನೇನು ಮಾಡ್ಕೊಂಡಿರಿ? ನಾವು ಸರ್ ಮತ್ತೆ ಹೊಲದ ಕೆಲಸದಾಗ ಮತ್ತೆ ಸ್ವಂತ ಪ್ಲಾಟ್ ತಗೊಂಡಿವಿ ಸರ್. 2 ಮನೆ ಕಟ್ಕೊಂಡಿವಿ, ತಂದೆ ತಾಯಿಗೆ ತೋರಿಸಿವಿ. ಆದ್ರೆ ಇವಾಗ ಸಾಲ ಇಲ್ಲಾರ್ದಂಗ ನಮ್ಮ ಅಜ್ಜಿ ಮೇಲೆ ನಾ ಕಾಲ ಮೇಲೆ ನಾವು ನಿಂತೀವಿ ಸರ್. ನಮ್ಗೇನು ಒಂದು 10 ಎಕರೆ ಇಲ್ಲ ಸರ್. ಮಿನಿಮಮ್ ಅಂದ್ರೆ ಸಣ್ಣ ರೈತ ಸರ್ ನಾವು ಇರೋದು. ನಾವಿಲ್ಲಂದ್ರೆ ಇಲ್ಲಿಲ್ಲಂದ್ರೆ ಇನ್ನೊಂದ್ ಎಲ್ಲಿಗೆ ಮಾರ್ತೀವಿ ಸರ್ ನಮ್ ದೇವಸ ಅಂದ್ರೆ. ಇವಾಗ ಕಾಯಿಪಲ್ಲೆ ಇಲ್ಲಿ ಹೆಚ್ಚಿಗೆ ರೇಟ್ ಆದಪ್ಪ, ಇಲ್ಲಿ ಬೇಡ, ಸ್ವಲ್ಪ ಕಡಿಮೆ ರೇಟ್ ಆದಪ್ಪ, ನಾವಂದ್ರೆ ಅಲ್ಲಿ ತಗೊಂಡು ಸ್ವಲ್ಪ ಮತ್ತೆ ಹಳ್ಳಿಗೆ ಮತ್ತೆ ಹೋಗ್ತೀನಿ ಸರ್. ಹಳ್ಳಿಯಾಗ ಮತ್ತೆ ತಿರುಗಾಡಿ ಮಾರ್ತೀನಿ ಸರ್. ನಮ್ಗೆ ಅವಾಗ್ಲಿಂದ ಪರಿಚಯ ಇದ್ದೀರಿ ಸರ್ ರೈತರು. ನಾವು ಮನೆ ಮನೆಗೆ ಹೋಗಿ ತಿರುಗಾಡಿ ಮತ್ತೆ ಮಾರ್ತೀನಿ. ಲಾಸ್ಟ್ ಏನಿಲ್ಲ ಅಂದ್ರೆ ಮತ್ತೆ ಸರ್ ನಮ್ಮ ಮನೆಯಲ್ಲಿ ಒಂದು ಪುಂಡಿ ಪಲ್ಲೆ, ಒಂದು ಮೆಂತೆ ಪಲ್ಲೆ ಇವನ್ನ ಹಾಕಿ ನಮ್ಮ ಕೂಲಿ ತಂದು ಕೊಡ್ತೀವಿ ಸರ್. ಕೂಲಿ ಹೋರ್ಲಾರ್ದಂಗ ಇದೇ ಕೆಲಸ ಮಾಡ್ಕಂತ ಇದೀವಿ ನೋಡಿ ಸರ್. ಕೂಲಿ ಹೋಗಿಲ್ಲ? ನೀವು ಹೋಗಿಲ್ಲ ಸರ್? ಹೋಗಿಲ್ಲ. ನಮ್ ತಮ್ಮ ಹೋಗಿಲ್ಲ, ನಾನು ಹೋಗಿಲ್ಲ, ನಮ್ಮ ತಮ್ಮ ಮರ್ಯಾದೆಯಿಂದ ಕೆಲಸ ಮಾಡ್ಕೊಂತೀರಿ? ಕೆಲಸ ಮಾಡ್ಕಂತ ಇದೀವಿ ಸರ್. ಏನಂದ್ರೆ ನಮ್ಮ ಮಕ್ಕಳ ಇಬ್ಬರು ಒಂದೇ ಸಾಲಿ ಓದ್ಸಾಕತ್ತೀವಿ ಸರ್. ಮುಂದಂಗ ಓದಿಸ್ಬೇಕಂತೈತಿ? ಮತ್ತೆ ಓದಿಸ್ಬೇಕಂತ ಆದ ಸರ್ ಅವ್ರದಿಂದ ಹೆಂಗ ಅದ ನೋಡಿ ಸರ್. ಒಳ್ಳೇದಾಗ್ಲಿ ಹನುಮಂತ ಅವ್ರೆ, ಒಳ್ಳೆ ಕಷ್ಟಪಟ್ಟು ಒಕ್ಕಲ್ತನ ಮಾಡ್ತಾ ಇದ್ದೀರಿ, ಒಳ್ಳೆ ರೀತಿಯಿಂದ ಕಾಯಿಪಲ್ಲೆ ಲಾಭ ಇದೆ, ಕಂಟಿನ್ಯೂಸ್ ಆಗಿ ಬೆಳೀತಾ ಇದ್ದೀರಿ. ಇದೇ ರೀತಿ ನಿಮ್ಮ ಕೃಷಿ ಮುಂದುವರಿಲಿ, ಇನ್ನೂ ಉತ್ತಮ ರೀತಿಯಲ್ಲಿ ಕೃಷಿಯಲ್ಲಿ ನಿಮಗೆ ಲಾಭ ಆಗಲಿ ಅಂತ ಹೇಳೋಣ. ನಿಮ್ಮ ವಿಚಾರ ಇದುವರೆಗೆ ಹಂಚಿಕೊಂಡದಕ್ಕೆ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ರಾಯಚೂರು ತಾಲೂಕಿನ ಅನ್ವರ್ ಗ್ರಾಮದ ಹನುಮಂತ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं क्योंकि हमने लिया है प्रधानमंत्री फसल बीमा बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಅಲ್ಲಲ್ಲಿ ಮೋಡ ಕವಿದ ವಾತಾವರಣ ಹಾಗೂ ಗುಡುಗು ಮತ್ತು ಸಿಡಿಲಿನಿಂದ ಕೂಡಿದ ಹಗುರದಿಂದ ಸಾಧಾರಣ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 32-35 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ ಉಷ್ಣಾಂಶ 23-24 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 84-85% ಮತ್ತು ಆರ್ದ್ರತೆ 64-55% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 10-12 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಮುಂದಿನ 5 ದಿನಗಳಲ್ಲಿ 2-3 ದಿನ ಅಲ್ಲಲ್ಲಿ ಗುಡುಗು ಸಿಡಿಲು ಮತ್ತು ಬಿರುಗಾಳಿ ಸಹಿತ ಸಾಧಾರಣದಿಂದ ಮಧ್ಯಮ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದ್ದು, ರೈತ ಬಾಂಧವರು ಇದಕ್ಕನುಗುಣವಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಮುಂಗಾರು ಬೆಳೆಗಳಾದಂತಹ ಹೆಸರು, ಗೋವಿನ ಜೋಳ, ಸಜ್ಜೆ, ಎಳ್ಳು, ಸಾವಿ ಹಾಗೂ ಶೇಂಗಾ ಬಿತ್ತನೆಯನ್ನು ಹಸಿ ಮಳೆ ಆದೊಡನೆ ಆದ್ಯತೆಯ ಮೇರೆಗೆ ಬಿತ್ತನೆಯನ್ನು ಮಾಡಬೇಕು. ಇನ್ನು ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಹಾಗೂ ಮರದ ಕೆಳಗೆ ಕಟ್ಟದೆ ಸುರಕ್ಷಿತವಾದ ಸ್ಥಳದಲ್ಲಿ ಕಟ್ಟಬೇಕು. ಭೂಮಿ ತಯಾರಿಗೆ ಸಂಬಂಧಿಸಿದಂತೆ ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವ ಬೀಜ, ಗೊಬ್ಬರ ಮತ್ತು ಇತರ ಪರಿಕರಗಳನ್ನು ಸಂಗ್ರಹಿಸಿ ಇಟ್ಕೋಬೇಕು. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ 2 ಸಲ ಹರಗಿ ಭೂಮಿಯನ್ನು ಮುಂಗಾರು ಬಿತ್ತನೆಗೆ ಸಿದ್ಧಗೊಳಿಸಿ ಮಳೆ ನೀರನ್ನು ಸಂರಕ್ಷಿಸಿಡುವ ಕ್ರಮಗಳಾದಂತಹ ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಹೊಲದಲ್ಲಿ ಬದು ಮತ್ತು ನೀರು ತಡೆಹಿಡಿಯುವ ಒಡ್ಡುಗಳ ರಿಪೇರಿ ಕೆಲಸವನ್ನು ರೈತ ಬಾಂಧವರು ಕೈಗೊಳ್ಳಬೇಕು. ಇನ್ನು ಒಕ್ಕಣೆ ನಂತರ ಒಡೆದ ಹಾಗೂ ರೋಗಗ್ರಸ್ತ ಶೇಂಗಾವನ್ನು ಬೇರ್ಪಡಿಸಿ ಶೇಖರಣೆ ಮಾಡುವುದರಿಂದ ಕೊಯ್ಲೋತ್ತರ ರೋಗಗಳನ್ನು ತಡೆಗಟ್ಟಬಹುದು. ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗದ ಬಾಧೆ ಕಂಡು ಬಂದಲ್ಲಿ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 2 ಗ್ರಾಂ ರೋರ್ವೆಲ್ 50 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಟೊಮ್ಯಾಟೊದಲ್ಲಿ ಎಲೆ ಮುಡರು ರೋಗವನ್ನು ನಿರ್ವಹಿಸಲು 1 ಮಿಲಿಲೀಟರ್ ಅಸಾಟಿಮಾಪ್ರಿಡನ್ನು 4 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಬದನೆಕಾಯಿಯಲ್ಲಿ ಹಣ್ಣು ಕೊರೆಯುವ ಹುಣುವಿನ ಹದೊಡೆಗಾಗಿ 0.2 ಗ್ರಾಂ ಇಮಾಮಿಕಿನ್ ಬೆಂಜೇಟ್ 5 SG ಅಥವಾ 0.20 ಮಿಲಿಲೀಟರ್ ಸ್ಪೈನೋಸ್ಯಾಡ್ 45 SC ಅಥವಾ 0.2 ಮಿಲಿಲೀಟರ್ ಕ್ಲೋರಾನ್ ಇಂಟರ್ನಲ್ಲಿ ಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಮಳೆಗಾಲದಲ್ಲಿ ಕುರಿ ಮತ್ತು ಆಡುಗಳಿಗೆ ಬರುವ ಎಂಟೆರೊಟಾಕ್ಸಿಮಿಯಾ ರೋಗಕ್ಕೆ ಸೂಕ್ತ ಲಸಿಕೆಯನ್ನು ಹಾಕಿಸಿ. ಗಂಟಲು ಬೇನೆಗೆ ಸಂಬಂಧಿಸಿದಂತೆ ಪ್ರತಿ ವರ್ಷವೂ ಈ ರೋಗ ಮುಂಗಾರು ಮಳೆ ಆರಂಭವಾಗಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಉಲ್ಬಣಗೊಳ್ಳುವುದರಿಂದ ಗಂಟಲು ಬೇನೆ ಲಸಿಕೆಯನ್ನು ಮೇ ತಿಂಗಳಲ್ಲಿ ರೈತ ಬಾಂಧವರು ಹಾಕಿಸಿಕೊಳ್ಬೇಕು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಈ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ಪ್ರಮಾಣ ಹೇಗಿವೆ? ಮಾನ್ವೀಯ ಮಾರುಕಟ್ಟೆ ಹೇಗಿದೆ? ಸಜ್ಜೆ 2,500 ರೂಪಾಯಿಗಳು, ಭತ್ತ ಹೊಸ ಸೋನಾ ಮಸೂರಿ 1,905 ರೂಪಾಯಿಯಿಂದ 2,073 ರೂಪಾಯಿಗಳು, ಅಕ್ಕಿ 2,490 ರೂಪಾಯಿಯಿಂದ 2,490 ರೂಪಾಯಿಗಳು. ಇನ್ನು ರಾಯಚೂರು ಮಾರುಕಟ್ಟೆಯ ಪೇಟೆ ಧಾರಣೆ ಹೀಗಿದೆ. ಕಡಲೆಕಾಳು ಜವರಿ 5,540 ರೂಪಾಯಿಯಿಂದ 5,742 ರೂಪಾಯಿಗಳು, ಹತ್ತಿ ಹೈಬ್ರಿಡ್ 8,328 ರೂಪಾಯಿಗಳು, ಅಲಸಂದೆ 3,989 ರೂಪಾಯಿಯಿಂದ 5,469 ರೂಪಾಯಿಗಳು, ಶೇಂಗಾ ಗುಂಗ್ರಿ 2,170 ರೂಪಾಯಿಯಿಂದ 2,170 ರೂಪಾಯಿಗಳು, ಮೆಕ್ಕೆಜೋಳ 2,170 ರೂಪಾಯಿಯಿಂದ 2,170 ರೂಪಾಯಿಗಳು, ಭತ್ತ 1,675 ರೂಪಾಯಿಯಿಂದ 1,675 ರೂಪಾಯಿಗಳು, ಕೆಂಪು ತೊಗರಿ

ಜನಕ ನಿನ್ನ ಚಾರು ಮಹಿಮೆಯನ್ನು ಧರುಣಿಯೋಳಾರು ಪಲ್ಲರು ಧರುಣಿಯೋಳಾರು ಪಲ್ಲರು ಚಿರಕೇರಿ ವಾಸನೆ ತಿಳಿಯದು ನಿನ್ನ ಮಾಯಾ ಜನ ಮಾಯಾ ನಿನ್ನ ಮಾಯಾ